ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗ ಮೆಕ್ಕೆಜೋಳದ ತಾಂತ್ರಿಕತೆ ಕುರಿತು ಡಾಕ್ಟರ್ ಚಂದ್ರ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿ. ಆತ್ಮೀಯ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದ ಬೇಸಾಯ ತಾಂತ್ರಿಕತೆಗಳು ಈ ಕುರಿತಂತೆ ಸವಿಸ್ತಾರವಾಗಿ ವಿಷಯವನ್ನು ತಿಳಿಸಲಿಕ್ಕೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ ಸಸ್ಯ ಶರೀರ ತಜ್ಞರಾಗಿರುವಂಥ ಡಾಕ್ಟರ್ ಎಂ ಚಂದ್ರನಾಯಕ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಡಾಕ್ಟ್ರೆ, ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಆರಂಭಿಕವಾಗಿ ಹಾರ್ದಿಕವಾದ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್, ಈಗಾಗಲೇ ನಮ್ಮ ರೈತರ ಜೀವನ ಮಟ್ಟ ನಿಂತಿರೋದು ಈ ದೇಶದ ಮಾನ್ಸೂನ್ ಮೇಲೆ ಅನ್ನುವಂಥದ್ದು ತಮಗೂ ಮತ್ತು ವಿಶೇಷವಾಗಿ ನಮ್ಮ ರೈತ ಬಾಂಧವರು ಕೂಡ ಗೊತ್ತಿರುವಂಥ ಸಂಗತಿ. ಹೌದು. ಆರಂಭಿಕವಾಗಿ ಈ ಮುಸುಕಿನ ಜೋಳದ ಬೆಳೆಯ ಬೇಸಾಯ ಕ್ರಮ ಹೇಗೆ ಅಂತ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾವು ಕೇಳಿದ ಹಾಗೆ ಗೋವಿನ ಜೋಳ ಅಥವಾ ಮುಸುಕಿನ ಜೋಳ ಅಥವಾ ಮೆಕ್ಕೆಜೋಳ ಅಂತ ಕರಿತೇವೆ ನಾವು. ಈ ಬೆಳೆಯು ಏನು ಹೊಸ ಬೆಳೆ ಏನಲ್ಲ, ಇದು ಕರ್ನಾಟಕದಾದ್ಯಂತ ನಾವು ಸುಮಾರು 15 ಲಕ್ಷ ಹೆಕ್ಟೇರ್ನಲ್ಲಿ ಈ ಒಂದು ಮುಸುಕಿನ ಜೋಳ ಬೆಳೆಯನ್ನು ಈಗಾಗಲೇ ಬೆಳೀತಾ ಇದ್ದೀವಿ ರೈತ ಬಾಂಧವರು. ಕರ್ನಾಟಕದಲ್ಲಿ ಹೇಳೋದಾದರೆ ಅತಿ ಹೆಚ್ಚು ಬೆಳೀತಕ್ಕಂಥ ಜಿಲ್ಲೆಗಳಂದರೆ ದಾವಣಗೆರೆ, ಹಾವೇರಿ, ಚಿತ್ರದುರ್ಗ, ಬಾಗಲಕೋಟೆ ಮತ್ತು ಕೊಪ್ಪಳ, ಬಳ್ಳಾರಿ, ಈ ಭಾಗದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ನಾವು ಬೆಳಿತೀವಿ. ಸೊ ಇವತ್ತು ಎಲ್ಲ ರೀತಿಯ ಮಣ್ಣಲ್ಲಿ ಕೂಡ ಮೆಕ್ಕೆಜೋಳ ಬೆಳಿಬಹುದು. ಮೆಕ್ಕೆಜೋಳನ ನಾನು ಒಂದು 2-3 ವರ್ಷಗಳ ಕಾಲ ನಾನು ವಿದೇಶದಲ್ಲಿದ್ದೆ. ವೆಸ್ಟ್ ಇಂಡೀಸ್ ಆ ಭಾಗದಲ್ಲಿ ಕೆಲವು ಕಾಡುಗಳಲ್ಲಿ ಹೆಲಿಕಾಪ್ಟರಲ್ಲಿ ನಾವು ಈ ಮೆಕ್ಕೆಜೋಳವನ್ನು ಮಳೆ ಬಂದಾಗ ಎರಚಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗುವ ರೀತಿ ಕೂಡ ಮೆಕ್ಕೆಜೋಳವನ್ನು ಬೆಳೀತಾರೆ. ಅಂದರೆ ಮೆಕ್ಕೆಜೋಳ ಒಂದು ಸೋಮಾರಿಗಳ ಬೆಳೆ ಅಂತ ಕೂಡ ಕರೀತಾರೆ ಇದನ್ನು. ಭಾಳ ಸುಲಭವಾಗಿ ಬೆಳೀತಕ್ಕಂಥ ಒಂದು ಬೆಳೆ ಅಂದರೆ ಮೆಕ್ಕೆಜೋಳ. ಸೊ ಈ ಒಂದು ಮೆಕ್ಕೆಜೋಳವನ್ನು ಸುಮಾರು ಕಡಿಮೆ ಅಂದರೆ ಒಂದು 40% ನೀರಾವರಿಯಲ್ಲಿ ಬೆಳೆದರೆ ಸೊ ಒಂದು 60-70% ರೈತ ಬಾಂಧವರು ಮಳೆಯನ್ನು ನಂಬಿ ಖುಷ್ಕಿ ಭೂಮಿಯಲ್ಲಿ ಬೆಳೀತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಇನ್ನು ಕಡಿಮೆ ಖರ್ಚಿನಲ್ಲಿ ಅತಿ ಕಡಿಮೆ ನೀರಿನ ತೇವಾಂಶದಲ್ಲಿ ಬೆಳೆಯಬಹುದಂತ ಸುಲಭವಾದ ಬೆಳೆ ನಮ್ಮ ರೈತರಿಗೆ ಎಟುಕುವಂಥ ಬೆಳೆ ಕೂಡ ಹೌದಂತೀರಿ? ಹೌದು ಸರ್. ಈಗ ನೋಡಿ, ಮುಸುಕಿನ ಜೋಳಕ್ಕೆ ನಿಮಗೆ ಕನಿಷ್ಠ 4 ನೀರಿದ್ರೆ ಸಾಕಾಗುತ್ತೆ. ಒಂದು ನಿಮಗೆ ಮೊಳಕೆ ಬೀಜ ಬಿತ್ತಬೇಕಾದ್ರೆ, ತದನಂತರ ಒಂದು ನೀ ಹೈ ಸ್ಟೇಜ್ ಅಂತ ಹೇಳ್ತೇವೆ ನಾವು ಮೊಳಕಾಲಿಗೆ ಬಂದಾಗ, ತದನಂತರ ನಿಮಗೆ ಹೂ ಮತ್ತು ತೆನೆ ಬರೋ ಹಂತದಲ್ಲಿ, ಕೊನೆಯದಾಗಿ ನಿಮಗೆ ಕಾಳು ಕಟ್ಟುವಂಥ ಹಂತದಲ್ಲಿ 4 ನೀರಿದ್ದರೂ ಸಹ ಮಳೆಗಾಲದಲ್ಲಿ ತುಂಬ ಉತ್ತಮವಾದಂತಹ ಬೆಳೆಯನ್ನು ಬೆಳಿಬೋದು. ಮತ್ತು ತಾವು ಹೇಳಿದಾಗೆ ಖರ್ಚಿನ ವಿಚಾರಕ್ಕೆ ಬಂದರೆ ನಿಮಗೆ ಒಂದು 8-10,000 ರೂಪಾಯಿ, ಜಾಸ್ತಿ ಅಂದರೆ 10,000 ರೂಪಾಯಿ ಮ್ಯಾಕ್ಸಿಮಮ್ ಖರ್ಚು ಮಾಡಿದರೆ ನೀವು ಕನಿಷ್ಠ ಅಂದರೆ 40,000 ರೂಪಾಯಿಯಿಂದ ಅದು 45,000 ರೂಪಾಯಿವರೆಗೂ ಇವತ್ತು ನೀವು ಬೆಳೆಯನ್ನೇ ಲಾಭ ಪಡಿಬೋದು. ಯಾಕಂದರೆ ಇವತ್ತು ಕೆಲವು ಸಂಕರ್ಣ ತಳಿಗಳು ಬಂದಾವ. ಈಗ ಮುಸುಕಿನ ಜೋಳದಲ್ಲಿ 99% ಸಂಕರ್ಣ ತಳಿನೇ ಬೆಳೆಯೋದಿಲ್ಲ ರೈತರು ಕೂಡ. ಯಾಕಂದರೆ ಈ ಹಿಂದೆ ಬೆಳೀತಕ್ಕಂಥ ನಾಟಿ ತಳಿಗಳು ಈಗ ನಮ್ಮ ಮುಸುಕಿನ ಜೋಳದಲ್ಲಿ ಯಾರೂ ಬೆಳೆಯೋದಿಲ್ಲ. ಯಾಕಂದರೆ ಅವು ಬೆಳೆಯಂಥ ಒಂದು ಪ್ರೊಡಕ್ಟಿವಿಟಿ ಲೆವೆಲ್ ಏನು, ಇಳುವರಿ ಅಂಶ ಕಡಿಮೆ ಇರೋದ್ರಿಂದ ಇವತ್ತು ಮುಸುಕಿನ ಜೋಳದಲ್ಲಿ 45 ಕ್ವಿಂಟಲ್ ಬೆಳೆಯಂತಹ ತಳಿಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಅದಾವ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ಒಂದು ನಿತ್ಯಶ್ರೀ ಮತ್ತು ಹೇಮಾ ಅಂತಕ್ಕಂಥ ತಳಿಗಳು ಕೂಡ ಇದ್ದಾವೆ. ಅದೇ ರೀತಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಅರ್ಜುನ್ ಅಂತಕ್ಕಂಥ ಒಂದು ಮುಸುಕಿನ ಜೋಳ ತಳಿ ಕೂಡ ಇದೆ. ಅದರ ಜೊತೆಗೆ ಸಾಕಷ್ಟು ಖಾಸಗಿ ಕಂಪನಿಯಿಂದ ಬಂದಿರತಕ್ಕಂಥ ತಳಿಗಳನ್ನು ಇವತ್ತು ರೈತ ಬಾಂಧವರು ಬೆಳೀತಾರೆ. ಈ ಸಂದರ್ಭದಲ್ಲಿ ಬೀಜದ ಬಗ್ಗೆ ಮಾತಾಡೋದ್ರಿಂದ ಒಂದು ಅಂಶನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಖಂಡಿತ ಡಾಕ್ಟರ್, ಯಾಕಂದರೆ ಈ ಬೀಜ ಸಂಸ್ಕರಣೆ ಅಥವಾ ಬೀಜೋಪಚಾರ ಮಾಡೋದು ಬಹುಮುಖ್ಯವಾದಂಥ ವಿಚಾರ. ನೋಡಿ ಸರ್, ಇವತ್ತು ಈಗ ಏನಾಗ್ತಿದೆ ಅಂದರೆ ಬೀಜ ಯಾವುದೇ ಬೆಳೆ ತಗೊಂಡ್ರು ಕೂಡ ನೀವು ಉತ್ತಮವಾದ ಬೀಜವನ್ನು ತಂದಿದ್ದೆ ಆದರೆ ನೀವು 25% ಬೆಳೆ ಬೆಳೆದ ಹಾಗೆ ಅಂತ ಹೇಳ್ತೇನೆ ನಾನು ಈ ಸಂದರ್ಭದಲ್ಲಿ. ಇದು ಬೀಜದ ಆಯ್ಕೆ ಬಂದಾಗ. ಹೌದು, ಯಾಕಂದ್ರೆ ಈಗ ಮುಸುಕಿನ ಜೋಳದಲ್ಲಿ ತಗೊಂಡ್ರೆ ನಾನು ಈ ಬಳ್ಳಾರಿ ಭಾಗದಲ್ಲಿ ಕೆಲಸ ಮಾಡೋದ್ರಿಂದ ಇಲ್ಲಿ ಒಂದು ಲೂಸ್ ಬೀಜದ ಒಂದು ದಾನ್ಲೆ ತುಂಬಾ ದೊಡ್ಡದಾಗಿದೆ ಇಲ್ಲಿ. ಯಾಕಂದ್ರೆ ನಾವು ದಾವಣಗೆರೆಯಿಂದ ಹಿಡ್ಕೊಂಡ್ರೆ ಹರಪನಹಳ್ಳಿ, ಹಡಗಲಿ, ಹಗರಿಬೊಮ್ಮನಹಳ್ಳಿ ಅಪ್ ಟು ಬಳ್ಳಾರಿ ಈ ಪಾರ್ಟಲ್ಲಿ ಏನಪ್ಪ ಅಂದ್ರೆ ಲೂಸ್ ಬೀಜ ಎಲ್ಲೋ ತಯಾರಾಗಿ ಅದು ಯಾವ ರೀತಿಯ ಒಂದು ಬೀಜೋಪಚಾರ ಮಾಡಿರಲ್ಲ, ಯಾವ ರೀತಿಯ ಪ್ಯಾಕೆಟ್ ಇರೋದಿಲ್ಲ, ಅಂತ ಬೀಜಗಳನ್ನು ಬಿತ್ತಿದಾಗ ನಾಳೆ ದಿವಸ ನಿಮಗೆ ಅದು ಸರಿಯಾಗಿ ಬರೆದಿದ್ದ ಸಂದರ್ಭದಲ್ಲಿ ರೈತರು ಯಾರಿಗೂ ಕೇಳಲಿಕ್ಕೆ ಬರೋದಿಲ್ಲ. ಒಟ್ಟಿನಲ್ಲಿ ನಕಲಿ ಬೀಜದ ಹಾವಳಿಯನ್ನು ತಡೆಗಟ್ಟಬೇಕು, ಜೊತೆಗೆ ನಮ್ಮ ರೈತರು ಜಾಗೃತರಾಗಬೇಕು ಅಂತೀರಿ ಬೀಜದ ಆಯ್ಕೆಯ ಒಂದು ಪ್ರಕ್ರಿಯೆ? ಹೌದು ಸರ್, ನಿಜವಾಗ್ಲೂ ಖಂಡಿತವಾಗ್ಲೂ, ಯಾಕಂದ್ರೆ ಈಗಾಗಲೇ ಸಾಕಷ್ಟು ಈ ಒಂದು ಸಮಸ್ಯೆ ಬಹಳ ಪರಿಣಾಮಕಾರಿಯಾಗಿ ನಡೆದಿದೆ. ಹಾಗಾಗಿ ರೈತ ಬಾಂಧವರು ಏನಪ್ಪ ಅಂದ್ರೆ ಅದೇ ಖರ್ಚಲ್ಲಿ ನಿಮಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜ ಸಿಗ್ತಾವ. ಅಂತ ದೃಢೀಕೃತವಾದಂತಹ ಬೀಜನ ತಂದು ಹಾಕಿದ್ರೆ ನೀವು ನಾಳೆ ಏನಾದರೂ ಸಮಸ್ಯೆ ಆಗಿದ್ದಲ್ಲಿ ಕೂಡ ನೀವು ಅದಕ್ಕೆ ಪರಿಹಾರ ಕೇಳ್ಕೋಬಹುದು, ಮತ್ತೆ ನಿಮಗೆ ಯಾವುದೇ ರೀತಿ ನಷ್ಟ ಆಗೋದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಖಾತ್ರಿಪಡಿಸಿಕೊಳ್ಬಹುದು. ಹೌದು ಸರ್. ಇನ್ನು ಡಾಕ್ಟ್ರೆ, ಈ ಬೀಜದ ವಿಚಾರಕ್ಕೆ ಬಂದಾಗ ನಾವು ಈ ಬೀಜವನ್ನೇನು ನಮ್ಮ ರೈತ ಬಂದರು ಖರೀದಿ ಮಾಡಿರ್ತಾರೆ, ಹೊಲ ಎಲ್ಲ ಸಜ್ಜು ಮಾಡ್ಕೊಂಡಿರ್ತಾರೆ, ಬಿತ್ತನೆ ಕ್ರಮ ಆಗಿರ್ತದೆ, ಆದರೆ ಎಷ್ಟೋ ಬಾರಿ ಮೊಳಕೆ ಬಂದಿರೋದಿಲ್ಲ. ತಾವು ಈಗಾಗಲೇ ಹೇಳಿದರೆ ನಕಲಿ ಬೀಜದ ಹಾವಳಿ ಅಂತೇಳಿ, ಯಾಕಂದರೆ ವಿಶೇಷವಾಗಿ ನಮ್ಮ ಬಳ್ಳಾರಿ ಜಿಲ್ಲೆ ಅಥವಾ ಈ ಸುತ್ತಮುತ್ತಲ ಕೊಪ್ಪಳ ಈ ಭಾಗ ಅಷ್ಟಾಗಿ ಮಳೆ ಇಲ್ಲದೇ ಇರುವಂಥ ಪ್ರದೇಶ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಇಲ್ಲಿ ನಮಗೆ ಎರಡೇ ಕಾಲ, ನಮಗೆ ಒಂದು ಬೇಸಿಗೆ ಕಾಲ ಮತ್ತೊಂದು ಅತಿ ಬೇಸಿಗೆ ಕಾಲ. ಇಂಥ ಒಂದು ಮಣ್ಣಿನಲ್ಲಿ ಈ ಬೆಳೆಯನ್ನು ಸುಲಭ ಖರ್ಚಿನಲ್ಲಿ ನಮ್ಮ ರೈತ ಬಾಂಧವರು ಬೆಳೆಯಲಿಕ್ಕೆ ಇಷ್ಟಪಡ್ತಿದ್ರೆ ಈಗಾಗಲೇ ಬೆಳೀತಾ ಇದ್ದಾರೆ ಕೂಡ. ಅಂತಹ ರೈತ ಬಾಂಧವರಿಗೆ ತಾವು ಮತ್ತಷ್ಟು ವಿಷಯವನ್ನು ತಿಳಿಸಬೇಕು, ಈ ಬೀಜದ ಮೊಳಕೆಯ ಪ್ರಮಾಣವನ್ನು ನಾವು ಹೇಗೆ ಪರೀಕ್ಷೆ ಮಾಡಬಹುದು ಅಂತೀರಿ ಡಾಕ್ಟರ್? ನೋಡಿ ಸರ್, ಇದು ಬಹಳ ಸುಲಭವಾಗಿರ್ತದೆ. ರೈತ ಬಾಂಧವರು ಏನಪ್ಪ ಅಂದ್ರೆ ನೀವು ಯಾವುದೇ ಬೀಜ ತಗೊಂಡು ಬಂದಾಗ, ಈಗ ನೀವು ಮುಸ್ಕಿನ ಜೋಳದಿಂದ 5 ಕೆಜಿ ಪ್ಯಾಕೆಟ್ ಇರ್ತದೆ ಸಾಮಾನ್ಯವಾಗಿ. ನಾನು ಹಿಂದೆ 10 ವರ್ಷಗಳ ಕಾಲ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೇನೆ. ಹಾಗಾಗಿ ನೀವು ಮುಸ್ಕಿನ ಜೋಳದ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವಿಚಾರ ಇದ್ರೂ ಕೂಡ ರೈತ ಬಾಂಧವರು ಯಾವುದೇ ಸಂದರ್ಭದಲ್ಲಿ ಕೂಡ ನನಗೆ ದೂರವಾಣಿ ಕರೆ ಮಾಡಿ ಕೂಡ ಸಂಪರ್ಕ ಮಾಡಬಹುದು. ತಾವು ಹೇಳಿದಾಗ ಈಗ ಮೊಳಕೆ ಪ್ರಮಾಣ ಪರೀಕ್ಷೆ ಮಾಡ್ತಕ್ಕಂಥದ್ದು ಬಂದರೆ ಈ ಒಂದು ಸಣ್ಣ ಟ್ರೇನಲ್ಲಿ ಉಸುಗು ಮರಳಂತಿರಲ್ಲ, ನೀವು ಮರಳನ್ನು ಹಾಕಿ ಅದರಲ್ಲಿ 10 ಉದ್ದ 10 ಅಗಲ 100 ಬೀಜ ಹಾಕಬೇಕು. ಅದರಲ್ಲಿ ಅಂದ್ರೆ ನೀವು ಯಾವ ರೀತಿ ಹೊಲದಲ್ಲಿ ಬಿತ್ತಿರಿ ಅಂದ್ರೆ ಸೆಲೆಕ್ಷನ್ ಮಾಡಿ ತಗೋಬಾರದು, ಹಿಂಗೆ ನೀವು ರ್ಯಾಂಡಮ್ ಆಗಿ ತಗೊಂಡು 100 ಬೀಜನ ಅದರಲ್ಲಿ ಕರೆಕ್ಟ್ ಆಗಿ ಬಿತ್ತು ಮೇಲೆ ಸ್ವಲ್ಪ ಮರಳು ಹಾಕಿ ನೀರು ಹಾಕಿ ಇಟ್ಬಿಟ್ರೆ ನೀವು ಮರಳಲ್ಲಿ ಯಾವ ಬೀಜ 4ನೇ ದಿನ ಹುಟ್ಟುತ್ತದೆ ಆ ಬೀಜ ನಿಮಗೆ ಗ್ಯಾರಂಟಿ ಹೊಲದಲ್ಲಿ ಹುಟ್ಟುತ್ತದೆ. ಸೊ 5ನೇ ದಿನ 6ನೇ ದಿನ 7ನೇ ದಿನ ಕೂಡ ನೀವು ಮರಳಲ್ಲಿ ಬೀಜ ಹುಡ್ತಾವೆ ಕೆಲವು ಇನ್ನ ಲೇಟ್ ಆಗಿ. ಅಂತ ಬೀಜಗಳು ರೈತನ ಹೊಲದಲ್ಲಿ ಹುಡ್ತಕ್ಕಂಥದ್ದು ಖಾತ್ರಿ ಇಲ್ಲ. ಸೊ ಆ ಒಂದು ಮಣ್ಣು ನಿಮಗೆ ಬೀಜ ಒಂದು ಮೊಳಕೆ ಪ್ರಮಾಣ ನಿಮಗೆ ಕನ್ಫರ್ಮ್ ಗೊತ್ತಿದ್ರೆ ರೈತ ಬಾಂಧವರಿಗೆ ನೀವು ಬಿತ್ತುವಾಗ ಸ್ವಲ್ಪ ಅದನ್ನ ಅಡ್ಜಸ್ಟ್ ಮಾಡಿ ಬಿತ್ತಬಹುದು. ಹಾಗಾಗಿ ರೈತರಿಗೆ ಹೇಳ್ತೀನಿ ಅಂದ್ರೆ ನಾನು ದಯವಿಟ್ಟು ಈ ಒಂದು ಮೊಳಕೆ ಪ್ರಮಾಣವನ್ನು ಪರೀಕ್ಷೆ ಮಾಡಿ ಬಿತ್ತೋದನ್ನು ತಾವು ದಯವಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಬೆಳೆ ಆಗಿರ್ಬೋದು, ಮುಸ್ಕಿನ ಜೋಳ ಒಂದೇ ಅಂತಲ್ಲ, ಇದು ಬಹಳ ಸುಲಭವಾಗಿರ್ತಕ್ಕಂಥದ್ದು. ಹಾಗಾಗಿ ತಾವು ಇದನ್ನು ಮಾಡಿದ್ರೆ ನಿಮಗೆ ಎಷ್ಟು ಹುಟ್ಟುತ್ತೆ ಅನ್ನೋದು ಮುಂಚೆನೆ ಗೊತ್ತಿರುತ್ತೆ, ಅದರ ಆಧಾರದ ಮೇಲೆ ನೀವು ಬಿತ್ತಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ, ಮುಂದೆ ಬರ್ತಕ್ಕಂಥ ಸಮಸ್ಯೆನ ನಿವಾರಣೆ ಮಾಡ್ಕೋಬಹುದು. ಖಂಡಿತ ರೈತ ಬಾಂಧವರೇ, ಈಗಾಗಲೇ ಡಾಕ್ಟರ್ ತಿಳಿಸಂಗೆನೆ ಈ ಮೊಳಕೆಯ ಬೀಜ ಪ್ರಮಾಣವನ್ನು ಪರೀಕ್ಷೆ ಮಾಡೋದ್ರ ಜೊತೆಗೆ ನಿಮ್ಮ ನಾಳೆಯ ಭವಿಷ್ಯತನ್ನು ನಿರ್ಧರಿಸುವಂತಹ ಈ ಪೂರ್ಣ ಪ್ರಮಾಣದ ಬೆಳೆಯಾಗಿ ನಿಮಗೆ ಕೈಗೆಟುಕುವಂತಹ ಸಂದರ್ಭದಲ್ಲಿ ಈಗಾಗಲೇ ವೈದ್ಯರು ತಿಳಿಸಿದಂತೆ ಬಹು ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಅನ್ನುವಂಥದ್ದು. ನಂತರ ಡಾಕ್ಟರ್, ಈ ಬಿತ್ತನೆಗಾಗಿ ಬೇಕಾಗುವಂತ ಸಾಮಗ್ರಿಗಳು, ಅಂದ್ರೆ 1 ಎಕರೆ ಪ್ರದೇಶಕ್ಕೆ ಸಾಮಾನ್ಯವಾಗಿ ಎಷ್ಟು ತೂಕದ ಪ್ರಮಾಣದ ಬೀಜ ಬೇಕಾಗುತ್ತೆ ಮತ್ತು ಏನೆಲ್ಲ ಸಾಮಗ್ರಿಗಳು ಬೇಕಾಗ್ತವೆ? ನೋಡಿ ಸರ್, ಈಗ ಪ್ರತಿ ಎಕರೆಗೆ ಸಾಲಿಂದ ಸಾಲಿಗೆ 60 ಸೆಂಟಿಮೀಟರ್ ಮತ್ತು ಬೀಜದಿಂದ ಬೀಜಕ್ಕೆ ನೀವು 20 ಸೆಂಟಿಮೀಟರ್ ತಗೊಂಡ್ರೆ ನಿಮಗೆ 8 ಕೆಜಿ ಬೀಜ ಬೇಕಾಗುತ್ತೆ. ಸೊ ಬಿತ್ತಬೇಕಾದ್ರೆ ಮೊದಲನೇದಾಗಿ ರೈತರು ಏನು ಒಂದು ವಿಚಾರ ಗಮನದಲ್ಲಿ ಇಡಬೇಕಪ್ಪ ಅಂದ್ರೆ 5 ಸೆಂಟಿಮೀಟರ್ಗಿಂತ ಆಳದಲ್ಲಿ ಬೀಜ ಬಿತ್ತಬಾರದು. ಡಾಕ್ಟರ್, ಒಂದು ಈ ಸಂದರ್ಭದಲ್ಲಿ ಬಹುಶಃ ನಮ್ಮ ರೈತ ಬಾಂಧವರಿಗೆ ಕಾಡುವಂತ ಪ್ರಶ್ನೆ, ನಾವು 8 ಸೆಂಟಿಮೀಟರ್ ಅಳತೆ ಮಾಡ್ಕೊಂಡು ಕೂಡಕ್ಕಾಗಲ್ಲ ರೀ, ಕೂರ್ಗಿಲಿ ಬೀಜ ಆಗ್ತಾ ಇರ್ತವೆ, ಎತ್ತುಗಳು ಮುಂದೆ ಮುಂದೆ ಹೋಗ್ತದಂಗೆ ಹಿಂದೆ ಕೂರ್ಗಿಲಿ ಬಿತ್ತನೆ ಮಾಡ್ತಾ ಇರ್ತವೆ, ಅಥವಾ ನಾವು ಇಡಿಕೆಯಲ್ಲಿ ಬೀಜ ಆಗ್ತಾ ಹೋಗ್ತಿರ್ತದೆ, ಆದರೆ 8 ಸೆಂಟಿಮೀಟರ್ ಇಷ್ಟೇ ಬಿಡುತ್ತೆ ಅನ್ನುವಂಥದ್ದು ಹೇಗೆ ನಿರ್ಧರಿಸಬೇಕು ಅನ್ನೋದು ಪ್ರಶ್ನೆ ಉಂಟಾಗುತ್ತೆ. ಅಂತ ಸಾಮಾನ್ಯವಾಗಿ 1 ಎಕರೆ ಪ್ರದೇಶಕ್ಕೆ ಎಷ್ಟು ಬೀಜವನ್ನು ಬಳಸಿದ್ರೆ ಸೂಕ್ತ? ಈಗೆಲ್ಲ ಜನ ಏನಪ್ಪ ಅಂದ್ರೆ ಟ್ರ್ಯಾಕ್ಟರ್ನಲ್ಲಿ ಬಿತ್ತೋದು ಜಾಸ್ತಿ ಆಗಿದೆ ಈಗ. ಈಗೆಲ್ಲ ಜನಸಾಮಾನ್ಯ ಸಿಗೋದು ಸಮಸ್ಯೆ ಆಗಿರೋದ್ರಿಂದ ಟ್ರ್ಯಾಕ್ಟರ್ನಲ್ಲಿ ಬಿತ್ತೋದ್ರಲ್ಲಿ ಅಷ್ಟು ಸಮಸ್ಯೆ ಕಾಣ್ತಿಲ್ಲ ನಮಗೆ ಇತ್ತೀಚಿನ ದಿನದಲ್ಲಿ. ಟ್ರ್ಯಾಕ್ಟರ್ಲಿ ಒಂದೇ ಒಂದು ಸಮನಾದ ಒಂದು ಆಳದಲ್ಲಿ ಹೋಗ್ತಾ ಇರುತ್ತೆ ಟ್ರ್ಯಾಕ್ಟರ್. ಎತ್ತುಗಳಲ್ಲಿ ಮನಸ್ಸರಲ್ಲಿ ಮಾಡುವಾಗ ಏನಾಗುತ್ತೆ, ನಾವು ಒತ್ತುತ್ತೀವಿ ಕೆಲವು ಟೈಮ್ ಮೇಲೆತ್ತೀವಿ, ಹಾಗಾದಾಗ ಹಿಂದೆ ಮುಂದೆ ಆಗುತ್ತೆ. ಆಳವಾಗಿ ಹೋದಂತ ಬೀಜ ಏನಾಗುತ್ತೆ ಅಂದ್ರೆ ಲೇಟ್ ಆಗಿ ಹುಡ್ತದೆ ಅದು. ಸೊ ಮೇಲೆ ಇದ್ದಂತ ಬೀಜ ಸ್ವಲ್ಪ ಬೇಗ ಹುಡ್ತದೆ. ಸೊ ಹಾಗಾಗಿ ನಿಮಗೆ ಏನಪ್ಪ ಅಂದ್ರೆ ಇವತ್ತಿಲ್ಲಿ 8 ಕೆಜಿ ಬೀಜ ನಿಮಗೆ ಕನಿಷ್ಠ ಬೇಕಾಗುತ್ತೆ. ಹಾಗೂ ಒಂದು 4-5 ಟನ್ನಷ್ಟು ನೀವು ಕೊಟ್ಟಿಗೆ ಗೊಬ್ಬರನ ಒಂದು 2-3 ವಾರಗಳ ಮುಂಚೆನೆ ನೀವು ಆ ಮಣ್ಣಿಗೆ ಸೇರಿಸಿ ಸರಿಯಾಗಿ ಉಳುಮೆ ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸಾರಜನಕ, ರಂಜಕ, ಪೊಟಾಷ್ ಈ ಮೂರನ್ನು ನೀವು ಬಿತ್ತೋ ಟೈಮ್ನಲ್ಲಿ ಏನಪ್ಪ ಅಂದ್ರೆ DAP 1 ಚೀಲ ಮತ್ತು ಪೊಟಾಷ್ 1 ಚೀಲ ಮತ್ತೆ ಏನಪ್ಪ ಅಂದ್ರೆ ಸತುವಿನ ಸಲ್ಫೇಟ್ ಮತ್ತು ಕಬ್ಬಿಣದ ಸಲ್ಫೇಟ್ 10 ಕೆಜಿ ಹಾಕೋದನ್ನ ಮರಿಬಾರ್ದು ರೈತ ಬಾಂಧವರು. ಸೊ ನಾವು ಸಾಕಷ್ಟು ಹೊಲಗಳಿಗೆ ಹೋಗಿ ಭೇಟಿ ಮಾಡ್ತೇನೆ ಈ ಒಂದು ಹಡಗಲಿ ಮತ್ತು ಹಗರಿಬೊಮ್ಮನಹಳ್ಳಿ ಈ ಕೊಡಗಿ ಭಾಗದಲ್ಲಿ. ಇತ್ತೀಚಿನ ದಿನಗಳಲ್ಲಿ ನನಗೆ ಹೆಚ್ಚು ಸಮಸ್ಯೆ ಕಂಡು ಬರ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ರಂಜಕ. ರಂಜಕ ತುಂಬಾ ಕಡಿಮೆ ಬಳಸ್ತಾ ಇದ್ದಾರೆ ರೈತ ಬಾಂಧವರು. ಅದು ಬಿತ್ತಿದ ಒಂದು 15 ದಿವಸದಲ್ಲಿ ಅದು ತುಂಬಾ ಚೆನ್ನಾಗಿ ನಮಗೆ ಬೆಳೆಯಲ್ಲಿ ಕಂದು ಬಣ್ಣ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ ನಮಗೆ, ರಂಜಕ ಕಡಿಮೆ ಇದೆ ಅಂತೇಳಿ. ಅದೇ ರೀತಿಯಲ್ಲಿ ಈ ಸತುವಿನ ಸಲ್ಫೇಟ್ ಅನ್ನು ಕೂಡ ಬಹಳ ಜನ ರೈತರು ಬಳಸ್ತಾ ಇಲ್ಲ. ಇದು ಎರಡು ಅಂಶಗಳನ್ನ ದಯವಿಟ್ಟು ರೈತ ಬಾಂಧವರು ಏನಪ್ಪ ಅಂದ್ರೆ ಬಿತ್ತೋ ಕಾಲಕ್ಕೆ ಕೃಷಿ ಇಲಾಖೆಯಲ್ಲಿ ಎಲ್ಲಾನು ಸಿಗ್ತಾ ಇದೆ ಈಗ, ಇದನ್ನ ಆದಷ್ಟು ನೀವು ಎಲ್ಲರೂ ಬಳಸಬೇಕಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕು. ಮತ್ತೆ ಬಿತ್ತನೆ ಪೂರ್ವದಲ್ಲಿ ನಾವು ಹೊಲವನ್ನಾಗಲಿ ಮಣ್ಣನ್ನಾಗಲಿ ಸಿದ್ಧಪಡಿಸಿಕೊಳ್ಬೇಕು. ಇದು ಬಿತ್ತನೆಯ ಪೂರ್ವದಲ್ಲಿ ನಮ್ಮ ರೈತ ಬಾಂಧವರು ಅನುಸರಿಸಬೇಕಾದಂತಹ ಒಂದು ಎತ್ತುಗಳ ಮೂಲಕ ಗಳು ಮೂಲಕ ಬಿತ್ತನೆ ಮಾಡ್ತಾ ಇದ್ವಿ, ಕೂರಿಗೆ ಮುಖಾಂತರ ಬಿತ್ತನೆ ಮಾಡ್ತಾ ಇದ್ವಿ, ಹಿಡಿಕೆ ಮುಖಾಂತರ ಮಾಡ್ತಾ ಇದ್ವಿ. ಆದರೆ ಇತ್ತೀಚೆಗೆ ಆಧುನಿಕ ತಾಂತ್ರಿಕತೆಯ ಬೇಸಾಯ ಕ್ರಮದ ಒಂದು ಫಲವಾಗಿ ಇವತ್ತು ಟ್ರ್ಯಾಕ್ಟರ್ಗಳು ಚಾಲ್ತಿಯಲ್ಲಿದ್ದಾವೆ ಬಿತ್ತನೆಗೆ, ಮತ್ತು ಬೇರೆ ಬೇರೆ ಯಂತ್ರೋಪಕರಣಗಳು ಕೂಡ ಬಂದಿದ್ದಾವೆ. ಇವುಗಳ ಬಿತ್ತನೆಯ ಕ್ರಮ ಹೇಗಿರಬೇಕು ಅನ್ನುವಂಥದ್ದು ವೈಜ್ಞಾನಿಕ ದೃಷ್ಟಿಯಿಂದ? ಇವತ್ತು ಮುಸ್ಕಿನ ಜೋಳನ ನಾವೇನಪ್ಪ ಅಂತಂದ್ರೆ, ನಾವು ಯಾವುದೇ ಒಂದು ಖಾಸಗಿ ಕಂಪನಿ ಬೀಜನೇ ನಾವು ಎಲ್ಲ ರೈತ ಬಂದರು ಯೂಸ್ ಮಾಡೋದು. ಈಗ ಯಾಕಂದ್ರೆ ಸಂಕರಣ ತಳಿಗಳು ಬಂದಿರೋದ್ರಿಂದ ಶೇಕಡ 99% ಇವತ್ತು ಸಂಕರಣ ತಳಿಗಳನ್ನೇ ಬಳಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಸಂಕರಣ ತಳಿಗಳನ್ನ ನೀವು ಎಲ್ಲ ಖಾಸಗಿ ಕಂಪನಿಯವರು ಮುಂದೆನೆ ನಿಮಗೆ ಬೀಜೋಪಚಾರ ಮಾಡಿ ಕೊಟ್ಟಿರ್ತಾರೆ. ಸೊ ಬೀಜೋಪಚಾರ ಅವರು ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ನಿಮಗೆ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕವನ್ನು ಮಾಡಿರ್ತಾರೆ. ಸೊ ಹಾಗಾಗಿ ರೈತ ಬಂದರು ಮತ್ತೊಂದ್ಸಲಿ ಬೀಜೋಪಚಾರ ಮಾಡುವಂತಹ ಅವಶ್ಯಕತೆ ಬೀಳಲಿಕ್ಕಿಲ್ಲ ಅನ್ನೋದು ನನ್ನ ಒಂದು ಮನವರಿಕೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಬೀಜ ತಂದ ತಕ್ಷಣ ರೈತ ಬಂದ್ರೆ ಏನಪ್ಪ ಅಂದ್ರೆ ಬೀಜೋಪಚಾರ ಮಾಡಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇರುತ್ತೆ. ಆದ್ರೆ ಯಾವ್ದಕ್ಕೆ ಬೇಕು ಯಾವ್ದಕ್ಕೆ ಬೇಡ ಅನ್ನೋದು ಅದು ಸ್ವಲ್ಪ ಈ ಸಂದರ್ಭದಲ್ಲಿ ತಜ್ಞರ ಸಂಪರ್ಕ ಮಾಡಿದ್ರೆ ಸಂಪರ್ಕ ಮಾಡ್ಬೇಕು. ಯಾಕಂದ್ರೆ ಏನಾಗುತ್ತೆ, ನಾವು ಅತಿ ಹೆಚ್ಚು ಬೀಜೋಪಚಾರ ಮಾಡುವಾಗ ಏನಾಗುತ್ತೆ, ಬೀಜದ ಮೇಲೆ ಒಂದು ಲೇಪನ ಜಾಸ್ತಿ ಆದಾಗ ಮೊಳಕೆ ಬರ್ತಕ್ಕಂಥ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ತದನಂತರ ನೀವು ಬೀಜೋಪಚಾರ ಹೆಚ್ಚು ಮಾಡಿ ಆ ಬೀಜನ ಹೆಚ್ಚದೇ ಇಟ್ಕೊಳ್ಳಕ್ ಬರೋದಿಲ್ಲ, ಮೊಳಕೆ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಅವಶ್ಯಕತೆ ಇದ್ದಲ್ಲಿ ಮಾತ್ರ ರೈತ ಬಂದವರು ಮತ್ತೆ ಅವರು ಬೀಜೋಪಚಾರ ಮಾಡ್ಕೋಬೇಕಂತ ತಿಳಿಸ್ತೇನೆ. ಸೊ ಸೂಕ್ತ ಸಮಯಕ್ಕೆ ಅಗತ್ಯತೆಗೆ ಅವಧಿಯ ಅನುಸಾರವಾಗಿ ಬೀಜವನ್ನು ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಮತ್ತೆ ತಕ್ಷಣ ಬಿತ್ತನೆ ಕ್ರಮವನ್ನು ಅನುಸರಿಸಬೇಕು. ಹೌದು, ತಾವಾಗ್ಲೇ ಹೇಳಿದಂಗೆ ಈಗ ಯಂತ್ರೋಪಕರಣದ ಮುಖಾಂತರ ಏನು ಬಿತ್ತನೆ ಮಾಡ್ತಿದ್ದಾರೆ ರೈತರು ಬಂದವರು, ಇದು ಅನಿವಾರ್ಯ ಈಗ. ಯಾಕಂದ್ರೆ ನಮ್ಮಲ್ಲಿ ಎತ್ತುಗಳ ಸಂಖ್ಯೆ ಮತ್ತು ಕೂಲಿಯರ್ ಸಂಖ್ಯೆ ಸಮಸ್ಯೆ ಬಹಳ ಆಗ್ತಿರೋದ್ರಿಂದ ಯಂತ್ರೋಪಕರಣದಲ್ಲಿ ಬಿತ್ತೋದ್ರಿಂದ ಏನು ಸಮಸ್ಯೆ ಏನು ಆಗ್ತಾ ಇಲ್ಲ. ಈಗ ಚೆನ್ನಾಗಿ ಬಿತ್ತಾ ಇದ್ರೆ ಅಂದ್ರೆ ಟ್ರ್ಯಾಕ್ಟರ್ನಲ್ಲಿ ಬಿತ್ತದಲ್ಲಿ ಕೂಡ ಕೆಲವು ಟೈಮ್ ಬಹಳ ಆಳ ಹಾಕೋದನ್ನ ನಾವು ಈಗಾಗಲೇ ಕೆಲವು ಕಡೆ ನೋಡಿರ್ತೇವೆ. ಅವು ಅಂತ ಗಿಡಗಳು ಏನಂದ್ರೆ ತುಂಬಾ ಲೇಟ್ ಆಗಿ ಹುಟ್ಟಿ ಅವು ಕೂಡ ಸಮಾನತೆ ಹೊಲದಲ್ಲಿ ನಮಗೆ ಕಾಣುದಿಲ್ಲ. ಎಲ್ಲಿ ಮಣ್ಣು ಲೂಸ್ ಆಗಿರುತ್ತೆ, ಎಲ್ಲಿ ತೇವಾಂಶ ಅತಿ ಹೆಚ್ಚಾಗಿರ್ತದೆ ಅಲ್ಲಿ ಯಂತ್ರಗಳು ಆಳಕ್ಕಿಳಿತದೆ, ಆ ತರದ್ದು ಕೂಡ ಸಮಸ್ಯೆ ಕಾಣ್ತದ. ಅಂತದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಬೀಜ ಇಳುವಾಗ ಏನಾದ್ರೂ ಸಿಕ್ಕಾಕೊಂಡಿರ್ಬೋದು, ಅದು ಕೂಡ ಕೆಲವು ಟೈಮ್ ಗ್ಯಾಪ್ ಆಗಿರೋದು ಕೂಡ ಬಹಳ ಟೈಮ್ ಕಾಣ್ತೇವೆ ನಾವು, ಒಂದೊಂದ್ ಕಡೆ ಜಾಸ್ತಿ ಬಿದ್ದಿರೋದು ಕೂಡ ಕಾಣ್ತೇವೆ ನಾವು. ಸೊ ಅಂತದನ್ನ ಸ್ವಲ್ಪ ಹಿಂದೆ ಒಬ್ರು ಯಾರಾದರೂ ಚೆಕ್ ಮಾಡ್ಕೊಂಡು ಮಾಡೋದ್ರಿಂದ ಇಂಥ ಸಮಸ್ಯೆಗಳನ್ನ ಪರಿಹಾರ ಮಾಡಬಹುದು. ಇನ್ನು ಡಾಕ್ಟರ್, ಇಷ್ಟೆಲ್ಲ ವೈಜ್ಞಾನಿಕ ದೃಷ್ಟಿಯಿಂದ ಬೀಜದ ಆಯ್ಕೆ ಮಾಡಿಕೊಂಡು ಬಿತ್ತನೆ ಕ್ರಮವನ್ನು ಅನುಸರಿಸಿ ಆದ ನಂತರದಲ್ಲಿ ಮೊಳಕೆ ಉಳಿತದೆ, ಫಸಲು ನೋಡ್ಲಿಕ್ಕೆ ತುಂಬಾ ಸಾಲು ಸಾಲಾಗಿ ಕಾಣ್ತಾ ಇರ್ತದೆ, ಆದರೆ ಇಂಥ ಸಾಲು ಸಾಲಾಗಿ ಬೆಳೆದಿರುವಂಥ ಪೈರನ್ನ ಮತ್ತೊಂದು ರೀತಿಯಲ್ಲಿ ನಮಗೆ ಕಳೆ ಬಾಧಿಸುವಂಥದ್ದು ಕಂಡುಬರುತ್ತೆ. ಕಳೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಆ ಬಿತ್ತಿದಂಥ ಬೀಜದ ಮೊಳಕೆಗಿಂತ ಹೆಚ್ಚಾಗಿ ಕಳೆನೇ ಅಲ್ಲಿ ಆವರಿಸಿಬಿಟ್ಟಿರ್ತದೆ. ಹೌದು, ಇಂಥ ಈ ಕಳೆ ನಿರ್ವಹಣೆ ಕ್ರಮ ಹೇಗೆ ನಾವು ಅದನ್ನು ನಿರ್ವಹಿಸ್ಬೋದು ಅಂತೀರಿ? ನೋಡಿ ಸರ್, ಮುಸ್ಕಿನ ಜೋಳ ಬೆಳೀತಕ್ಕಂಥ ರೈತರು ಒಂದು ಗಮನದಲ್ಲಿ ಇಡಬೇಕು. ಮುಸ್ಕಿನ ಜೋಳದಲ್ಲಿ ನಿಮಗೆ ಅಟ್ರಾಜಿನ್ ಅಂತಕ್ಕಂಥ ಕಳೆನಾಶಕವನ್ನು ನೀವು 1/2 kg ಅಟ್ರಾಜಿನ್ ಮತ್ತು 1/2 kg ಲ್ಯಾಸೋ ಎರಡನ್ನೂ ಮಿಕ್ಸ್ ಮಾಡಿ 300 liter ನೀರಿಗೆ ಬೆರೆಸಿ ನೀವು ಮೊಳಕೆ ಬರೋದಕ್ಕಿಂತ ಮುಂಚೆ ನೀವು ಸರಿಯಾಗಿ ನೀವು ತೇವಾಂಶ ಇರುವ ಸಂದರ್ಭದಲ್ಲಿ ಸಿಂಪರಣೆ ಮಾಡಿದರೆ ನಿಮಗೆ 25-30 ದಿನಗಳವರೆಗೆ ನಿಮಗೆ ಬೀಜದಿಂದ ಬರತಕ್ಕಂತಹ ಕಳೆಗಳನ್ನು ಸಂಪೂರ್ಣವಾಗಿ ನೀವು ಕಂಟ್ರೋಲ್ ಮಾಡಬಹುದು. ಸೊ ತದನಂತರದಲ್ಲಿ ನೀವು ಎಡೆ ಕುಂಟೆ ಹಾಯಿಸ್ತೀರಿ, ತದನಂತರದಲ್ಲಿ ನೀವು ಸ್ವಲ್ಪ ಅಲ್ಲಿ ಇರ್ತಕ್ಕಂಥ ಕಳೆನ ತೆಗಿತೀರಿ. ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಹಿಂದೆ, 10,000 acres ನಾವು ಮುಸ್ಕಿನ ಜೋಳನ ಹಾಕ್ತಾ ಇದ್ದೆ ನಾನು. ಸೊ 10,000 acres ನಾನು ಎಂದೂ ಕಳೆ ತೆಗೆಸಲಿಲ್ಲ, ಸಂಪೂರ್ಣವಾಗಿ ಅಟ್ರಾಜಿನ್ ಮತ್ತು ಲ್ಯಾಸನ್ನು ಬಳಸ್ತಾ ಇದ್ದೆ. ಸದಾ 25-30 ದಿನದ ಸಂದರ್ಭದಲ್ಲಿ ನಾವು ಎಡೆಕುಂಟನ ಹಾಯಿಸ್ತಾ ಇದ್ವಿ. ತದನಂತರದಲ್ಲಿ ಯಾವ ರೀತಿಯಲ್ಲಿ ಕಳೆನೇ ಬರ್ತಾ ಇರಲಿಲ್ಲ. ಅಂದರೆ ರೈತ ಬಂದ್ರೇನಪ್ಪ ಅಂದರೆ ಈ ಮುಸ್ಕಿನ ಜೋಳ ಒಂದೇ ಅಂತಲ್ಲ, ನೀವು ಯಾವುದೇ ಬೆಳೆ ಬಿತ್ತರೂ ಕೂಡ ಕಳೆ ಒಂದು ಬೀಜನ ಕಂಟ್ರೋಲ್ ಮಾಡೋದನ್ನು ನೋಡ್ಕೋಬೇಕು. ಕಳೆಯಲ್ಲಿ ಹೂವು ಬಂದ ನಂತರದಲ್ಲಿ ಕಂಟ್ರೋಲ್ ಮಾಡೋಕೋದ್ರೆ ಏನಾಗುತ್ತೆ, ಕಳೆ ಬೀಜ ಜಾಸ್ತಿ ಆಗ್ತಾವೆ ಮತ್ತು ಮುಂದಿನ ಬೆಳೆಯಲ್ಲಿ ಅವು ಹಾನಿ ಜಾಸ್ತಿ ಮಾಡ್ತಾವೆ. ಸೊ ಹಾಗಾಗಿ ಆದಷ್ಟು ನೀವು ಕಳೆಯ ಬೀಜಗಳನ್ನ ಕೊಳೆಯುವ ಹಾಗೆ ಬೆಳೆ ಪರಿವರ್ತನೆ ಮಾಡಿಕೊಂಡು ಕಳೆಯ ಬೀಜಕ್ಕಿಂತ ಮುಂಚೆನೆ ಎಚ್ಚೆತ್ತುಕೊಳ್ಬೇಕು, ಅದನ್ನ ಕಿತ್ತಾಕೋದ್ರಿಂದ ಅದರ ಒಂದು ಸಂಖ್ಯೆ ಜಾಸ್ತಿ ಆಗೋದನ್ನ ನಾವು ಕಂಟ್ರೋಲ್ ಮಾಡಬಹುದು. ಸೊ ಈ ರೀತಿ ನೀವು ಕಳೆನಾಶಕ ಬಳಸೋದ್ರಿಂದ ನಿಮಗೆ ಕಳೆಯನ್ನು ಸಂಪೂರ್ಣ ಕಂಟ್ರೋಲ್ ಮಾಡಬಹುದು. ತದನಂತರ ಒಂದು 25-30 ದಿನದ ಸಂದರ್ಭದಲ್ಲಿ ಅಲ್ಲಿಗೂ ಕೆಲವು ಕಳೆ ಇದ್ದಂಥ ಸಂದರ್ಭದಲ್ಲಿ ನೀವು 2,4-D sodium lavana ಅಂತ ಸಿಗ್ತದೆ ನಿಮಗೆ, ಅದನ್ನು ಕೂಡ ನೀವು ಒಂದು 1/2 kg ಪ್ರತಿ ಎಕರೆಗೆ ಸಿಂಪರಣೆ ಮಾಡೋದ್ರಿಂದ ಆ ಸಂದರ್ಭದಲ್ಲಿ ನೀವು ಪೋಸ್ಟ್ ಎಮರ್ಜೆಂಟ್ ಅಂತ ಹೇಳ್ತೇವೆ ನಾವು, ಅಂದರೆ ಒಂದು 20-25 ಬೆಳೆಯ ನಡುವಿನಲ್ಲಿ ಸಿಂಪರಣೆ ಮಾಡ್ತಕ್ಕಂಥ ಕಳೆನಾಶಕಗಳು. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಕಳೆಯನ್ನು ತಗ್ಸುವಂಥದ್ದು ಪರಿಸ್ಥಿತಿ ಬರೋದೇ ಇಲ್ಲ. ಇನ್ನು ಡಾಕ್ಟರ್, ತಾವು ಹೇಳ್ದಂಗೆ ಈ ಕಳೆ ನಿಯಂತ್ರಣ ಮಾಡಾದಾಗ್ಯೂ ಕೂಡ ಎಲ್ಲವೊಂದು ಕಡೆ ಸಸಿ ಸಂರಕ್ಷಣೆ ಕಡೆ ಬಗ್ಗೆ ಕೂಡ ನಮ್ಮ ರೈತ ಬಂಧುವರು ಗಮನ ಹರಿಸಬೇಕಾಗತ್ತೆ. ಹೌದು ಸರ್. ಯಾಕೆಂದ್ರೆ ಬೇರೆ ಬೇರೆ ಕೀಟಗಳು ಅಥವಾ ಬೇರೆ ಬೇರೆ ಸಸ್ಯ ಕೊರಿಯುವಂಥ ಕಾಂಡ ಕೊರಿಯುವಂಥ ಹುಳುಗಳು ಅಥವಾ ಇಂತೆ ಅಕಸ್ಮಾತ್ ಆಗಿ ನಮ್ಮ ರೈತ ಬಾಂಧವರ ಈ ಬೆಳೆನ ಬಾಧಿಸುವಂಥ ಒಂದು ತುತ್ತಾದಾಗ ಅದನ್ನು ತಡೆಗಟ್ಟಬೇಕಾಗತ್ತೆ. ಇಂಥ ಈ ಸಸ್ಯ ಸಂರಕ್ಷಣಾ ಕ್ರಮಗಳು ಹೇಗೆ ನಿರ್ವಹಿಸಬಹುದು ಅಂತೀರಿ? ನೋಡಿ ಸರ್, ಮುಸ್ಕಿನ ಜೋಳದಲ್ಲಿ ಬಹುಮುಖ್ಯವಾಗಿ ಕಾಡತಕ್ಕಂಥ ಕೀಟಗಳು 2-3 kg ಬಹುಮುಖ್ಯವಾಗಿ ಕಾಡ್ತಾವೆ. ನೀವು ಈ ವರ್ಷ ನೋಡಿರಬಹುದು ಸೈನಿಕ ಹುಳು ಅಂತೇಳಿ ಬಹಳ ದೊಡ್ಡ ದಾನ್ಲಿ ಆಗಿದೆ, ದಾನ್ಲಿ ಆಗುತ್ತೆ, ಜೊತೆಗೆ ಆ ಬೆಳೆ ಸಂಪೂರ್ಣವಾಗಿ ನಾಶಪಡಿಸಿದಂತ ಉದಾಹರಣೆ ಕೂಡ, ಪೂರ್ಣವಾಗಿ ಎಲೆಗಳು ಕಂಪ್ಲೀಟ್ ತಿಂದಾಕಿ ಬರೀ ಆ ಒಂದು ಕಾಂಡ ಅಷ್ಟೇ ನಿಂತಿರೋದನ್ನ ತಾವು ನೋಡಿರ್ತೀರಿ. ಸೊ ಈ ಒಂದು ಸೈನಿಕ ಹುಳು ಏನಪ್ಪ ಈ ವರ್ಷ ಅತಿ ಹೆಚ್ಚಾಗಿ ಕಂಡಿರ್ತೀವಿ ನಾವು. ಇದಕ್ಕೆ ಕಾರಣ ಏನು ಅಂತೀರಿ ಡಾಕ್ಟರ್? ವೈಜ್ಞಾನಿಕವಾಗಿ ಹವಾಮಾನದ ವೈಪರೀತ್ಯತೆನಾ ಅಥವಾ ಸರಿಗಾಗಿ ಈ ಒಂದು ಕಂಟಿನ್ಯೂಸ್ ಆಗಿ ಒಂದು ಮಳೆ ಬಂತು ಆ ಸಂದರ್ಭದಲ್ಲಿ, ಅಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಯಾವುದೋ ಒಂದು ಇಂಥ ಹುಳುಗಳ ಒಂದು ಅವಧಿ ಏನಿರ್ತದೆ, ಮೊಟ್ಟೆಯಿಂದ ಮರಿಯಾಗೋದು, ಮರಿಯಿಂದ ಸಂತಾನೋತ್ಪತ್ತಿ ಸಮಯ ಏನಿರ್ತದೆ ಅದು ಕ್ಷೀಣಿಸುತ್ತದೆ, ಬೇಗ ಬೇಗ ಜಾಸ್ತಿ ಆಗ್ಬಿಡ್ತಾವೆ. ಸೊ ಹಾಗಾಗಿ ಈ ಸೈನಿಕ ಹುಳು ಏನಪ್ಪಾ ಅಂತಂದ್ರೆ ಒಂದೇ ರಾತ್ರಿಗೆ ಒಂದು ಹುಳ ತಿಂದ್ಬಿಡ್ತದೆ, ಬಹಳ ಫಾಸ್ಟ್ ಆಗಿ ತಿಂತಕ್ಕಂಥ ಒಂದು ಹುಳ ಇದಾಗಿದೆ. ಇದನ್ನ ಕಂಟ್ರೋಲ್ ಮಾಡಬೇಕಪ್ಪ ಅಂತಂದ್ರೆ ನಾವು ಏನಪ್ಪಾ ಅಂದ್ರೆ ಒಂದು ವಿಷಭಾಷಣ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದೆ ನಾವು. ವಿಷಭಾಷಣ ಮಾಡೋದು ಹೆಂಗಪ್ಪ ಅಂತಂದ್ರೆ ಒಂದು ಕಾಲು ಲೀಟರ್ ಮಾನೋಕ್ರೋಟೋಫಾಸ್ ಅಥವಾ ಒಂದು 20 ಕೆಜಿಯಷ್ಟು ಭತ್ತದ ತೌಡು ಅಥವಾ ಒಂದು 2 ಕೆಜಿಯಷ್ಟು ಹಳೆ ಬೆಲ್ಲವನ್ನು ಮಿಕ್ಸ್ ಮಾಡಿ ಒಂದು 5 ಲೀಟರ್ ನೀರಿಂದ ಇದನ್ನು ಅಷ್ಟು ಮಿಕ್ಸ್ ಮಾಡಿ ಒಂದು ಚೀಲದಲ್ಲಿ ಹಾಕಿ ಒಂದು ರಾತ್ರಿ ಇಟ್ಟು ನೆಕ್ಸ್ಟ್ ಡೇ ಸಾಯಂಕಾಲದ ಸಮಯದಲ್ಲಿ ಇದನ್ನು ಹೊಲದಲ್ಲಿ ತೆನೆಗಳ ಮೇಲೆ ಎರಚಬೇಕು. ಸೊ ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಆ ಸೈನಿಕ ಹುಳು ರಾತ್ರಿ ಹೊತ್ತು ಬಂದು ತಿಂತದ. ಸೊ ಅದಕ್ಕೆ ಆಕರ್ಷಣೆಗೊಂಡು ಅವು ಸಂಪೂರ್ಣವಾಗಿ ಸಾಯ್ತವೆ. ಸೊ ಇದೊಂದು ಸೈನಿಕ ಹುಳಿದು ನಂತರದಲ್ಲಿ ಏನಪ್ಪಾ ಅಂದ್ರೆ ಕಾಂಡ ಕೊರೆಯುವಂತಹ ಹುಳು ಮುಸ್ಲಿಂ ಜನದಲ್ಲಿ ಒಂದು ಬಹುದೊಡ್ಡ, ಅದು ಕೂಡ ಬಹಳ ದೊಡ್ಡ ಸಮಸ್ಯೆ. ಸೊ ಸುಮಾರು 1 ತಿಂಗಳು ಆಜುಬಾಜಲ್ಲಿ ಏನಾಗತ್ತಂದ್ರೆ ಈ ಎಲೆಯಲ್ಲಿ ಒಂದು ಲೈನಿಂದ ಒಂದು ರೀತಿಯ ಒಂದು ತೂತುಗಳಾಗಿರ್ತಾವ. ಅದೇ ರೀತಿ ನಮಗೇನಪ್ಪಾ ಇದು ಸೆಂಟ್ರಲ್ ಇರತಕ್ಕಂಥ ಒಂದು ಟೊಂಗೆ ಏನಿರುತ್ತಲ್ಲ ಸುಳಿ, ಸುಳಿಯನ್ನು ಹಿಡಿದು ಅಲ್ಲಾಡಿಸಿದ್ರೆ ಹೀಗೆ ಹೊರಗಡೆ ಬರ್ತದೆ. ಸೊ ಸುಳಿಯಲ್ಲಿ ಕೊರಿತಾ ಇರುತ್ತೆ ಆ ಹುಳು. ಸೊ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ಒಂದು 3 ಕೆಜಿಯಷ್ಟು ಕಾರ್ಬೋಫ್ಯೂರಾನ್ ಹರಳುಗಳನ್ನು ನಾವು ಸುಳಿನಲ್ಲಿ ಹಾಕಬೇಕು. ಕೈಯಿಂದ ಹಾಕೋದ್ರಿಂದ ಏನಂದ್ರೆ ಭಾಳ ವಾಸನೆ ಬರ್ತದೆ, ಹಾಕೋರಿಗೂ ಸ್ವಲ್ಪ ಸಮಸ್ಯೆ ಆಗ್ತದೆ. ಇದಕ್ಕೇನಂದ್ರೆ ಒಂದು ಸಣ್ಣ 1/2 ಲೀಟರ್ ಬಾಟ್ಲಲ್ಲಿ ಮುಚ್ಚಳಕ್ಕೆ ಒಂದು ಹೋಲ್ ಮಾಡಿ ಅದರಲ್ಲಿ ಆ ಕಾರ್ಬೋಫ್ಯೂರಾನ್ ಹರಳುಗಳನ್ನು ತುಂಬಿ ಅದನ್ನು ಉಲ್ಟಾ ಹಾಕೊಂಡ್ರು ಸುಳಿಗೆ ಉದುರಿಸ್ಕೊಂಡು. ಸೊ ಪ್ರತಿ ಸಲಿಗೆ ಒಂದು 4-5 ಹರಳುಗಳು ಬೀಳ್ತಾ ಇರಬೇಕು, ಸುಳಿ ಒಳಗಡೆ ಬೀಳ್ತಾ ಇರಬೇಕು, ಸುಳಿ ಒಳಗೆ ನೇರವಾಗಿ ಬೀಳಬೇಕು, ನೇರವಾಗಿ ಬೀಳಬೇಕು. ಸೊ ಈ ತರ ಸುಳಿಯೊಳಗೆ ಬೀಳೋದ್ರಿಂದ ನಿಮಗೆ 2 ತಿಂಗಳವರೆಗೂ ಯಾವುದೇ ಒಂದು ಹುಳದ ಸಮಸ್ಯೆ ಬರೋದಿಲ್ಲ ಮುಸ್ಕಿನ ಜೋಳದಲ್ಲಿ. ಇದು ಒಂದು ಬಹಳ ಉತ್ತಮವಾದಂತಹ ಒಂದು ಪ್ರಯೋಗ ಇದು. ಸೊ ಇದು ನಾನು ಬಹಳ ಹೊಲಗಳಲ್ಲಿ ಇದನ್ನ ಮಾಡಿ ನೋಡಿರ್ತಕ್ಕಂಥದ್ದು, ಬಹಳ ಉತ್ತಮವಾಗಿ ಇದರಲ್ಲಿ ಕಂಟ್ರೋಲ್ ಆಗ್ತದೆ. ಡಾಕ್ಟರ್, ಈ ಸಂದರ್ಭದಲ್ಲಿ ತಾವು ಹೇಳ್ದಂಗೆ ಒಂದು ಬಾಟ್ಲಲ್ಲಿ ಹಾಕೊಂಡು ಸಿಂಪರಣೆ ಅದನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಅಥವಾ ಆ ಸಿಂಪರಣೆಯನ್ನು ಮಾಡುವಂತ ವ್ಯಕ್ತಿಯ ಒಂದು ಆರೋಗ್ಯದ ದೃಷ್ಟಿಯನ್ನ ಹೇಗೆ ಕಾಪಾಡಿಕೊಳ್ಬಹುದು, ಅದಕ್ಕೆ ಏನಾದರೂ ತೊಂದರೆ ಇದೆಯೇ? ಅದೇ ಸರ್, ಈಗ ನೀವು ಕೈಯಿಂದ ಹಾಕುವಾಗ ಏನಂದ್ರೆ ನೀವು ಹೇಳಿದ ಸಮಸ್ಯೆ ಆಗುತ್ತೆ ಅದು. ಯಾಕಂದ್ರೆ ನೀವು ಕೈಯಿಂದ ಹಾಕ್ತಿರ್ತೀರಿ, ಸಡನ್ ಆಗಿ ಏನಾದ್ರೆ ಒಂದು ಎಲೆಡ್ಕ ತಿಂತಾರೆ ಅಥವಾ ಅದೇ ಸಂದರ್ಭದ ನೇರವಾಗಿ ಕೈ ತೊಳೆದೇ ನಾವು ಬಳಸಿದಾಗ ತೊಂದರೆ ಒಳಗಾಗ್ತಾರೆ, ಸರಿಯಾಗಿ ಕೈ ತೊಳೆಯೋದಿಲ್ಲ, ಈ ತರ ಆದಾಗ ಆ ಒಂದು ವಿಷದ ಅಂಶ ಹೊಟ್ಟೆಯಲ್ಲಿ ಹೋಗ್ತಕ್ಕಂಥ ಚಾನ್ಸ್ ಇರುತ್ತೆ. ಅದನ್ನ ಆಗ್ಬಾರ್ದಂತಾನೆ ನಾನು ಈಗಾಗಲೇ ನಿಮಗೆ 1/2 ಲೀಟರ್ ದರಿ ಬಾಟ್ಲಲ್ಲಿ ಹೋಲ್ ಮಾಡಿ ಅದನ್ನ ಉಲ್ಟಾ ಮಾಡಿಕೊಂಡು ಪ್ರತಿ ಗಿಡದ ಸುಳಿಗೆ ಉದುರಿಸ್ಕೊಂತ ಹೋದ್ರೆ ಒಂದು 4-5 ಹರಳು ಉದುರ ಹಾಗೆ ಅದು ಸಾಕಾಗುತ್ತೆ. ಅದೇ ನಂತರ ಒಂದು ತೆನೆ ಹುಳು ಅಂತ ಒಂದು ಬರ್ತದೆ ಇದರಲ್ಲಿ ಮುಸ್ಕಿನ ಜೋಳದಲ್ಲಿ. ತೆನೆ ಹುಳು ಏನಪ್ಪಾ ಅಂದ್ರೆ ಈ ಒಂದು ಮೆಕ್ಕೆಜೋಳದಲ್ಲಿ ಮೀಸೆ ಬರೋದು ಅಂತ ಹೇಳ್ತೇವೆ ನಾವು, ಹೂವು ಅಥವಾ ತೆನೆ ಬರೋ ಸಂದರ್ಭದಲ್ಲಿ ಒಂದು ಕಪ್ಪನೆ ಹುಳ ಒಂದು ಆ ಒಂದು ಬರೀ ಮೀಸೆಯ ಭಾಗವನ್ನ ತಿಂತಕ್ಕಂಥದ್ದನ್ನ ನಾವು ನೋಡಿರ್ತೇವೆ. ಆ ಪುಚ್ಚವನ್ನು ತೆಗೆದ ಕಾಡಿಗೆ ಆಕಾರದಲ್ಲೇ ಪುಡಿ ಪುಡಿ ಸಣ್ಣದ ನುಣ್ಣನೆಯ ಪುಡಿ ಕಾಣ್ತದೆ. ಹೌದು. ಸೊ ಅದನ್ನು ಕೂಡ ನಾವು ಬೇಕಾದ್ರೆ ಒಂದು 5% ಅಷ್ಟು ಮೆಲಾಥಿಯನ್ ಡಸ್ಟ್ ಪುಡಿಯನ್ನು ನಾವು ಸಿಂಪರಣೆ ಮಾಡೋದ್ರಿಂದ ಕೂಡ ಆ ಒಂದು ಹುಳನ ಕೂಡ ನಾವು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಬಹುದು. ಅದೇ ರೀತಿ ನಾವು ಈಗ ಕೆಲವು ರೋಗಗಳು ಬಗ್ಗೆ ಹೇಳೋದಾದ್ರೆ ಮುಸ್ಕಿನ ಜೋಳದಲ್ಲಿ ಸಾಮಾನ್ಯವಾಗಿ ಇತ್ತೀಚಿನ ದಿನದಲ್ಲಿ ಮುಸ್ಕಿನ ಜೋಳದ ಒಂದು ಬೆಳೀತಕ್ಕಂತಹ ಒಂದು ಪ್ರದೇಶ ಹೆಚ್ಚಾಗಿ ನಮ್ಮ ರೈತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಒಂದು 2-3 ವರ್ಷದಿಂದ ಹಿಂದೆ ಹೋದ್ರೆ ನಾವು ಸ್ವಲ್ಪ ಹತ್ತಿ ಬೆಳೀತಕ್ಕಂಥ ರೈತರ ಸಂಖ್ಯೆ ಜಾಸ್ತಿ ಆಗಿತ್ತು. ಸೊ ಹತ್ತಿ ಬಿಟಿ ಹತ್ತಿಲಿ ಏನಾಯ್ತು, ರಸಹಿರುವ ಕೀಟಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಯಿತು. ಸೊ ಹಾಗಾಗಿ ಹತ್ತಿ ಬೆಳೀತಕ್ಕಂಥ ರೈತರ ಒಂದು ಪ್ರಮಾಣ ಕಡಿಮೆ ಆಯಿತು. ಹತ್ತಿ ಮತ್ತು ಮುಸ್ಕಿನ ಜೋಳ ಎರಡು ಬಹಳ ಹತ್ತಿರವಾದಂತಹ ಎರಡು ಬೆಳೆಗಳು. ಯಾವತ್ತು ಮುಸ್ಕಿನ ಜೋಳ ಜಾಸ್ತಿ ಆಗುತ್ತೆ ಹತ್ತಿ ಕಡಿಮೆ ಆಗುತ್ತೆ, ಹತ್ತಿ ಜಾಸ್ತಿ ಆದ್ರೆ ಮುಸ್ಕಿನ ಜೋಳ ಕಡಿಮೆ ಆಗುತ್ತೆ, ಆ ರೀತಿಯ ಒಂದು ಬ್ಯಾಲೆನ್ಸ್ ನಮ್ಮ ರೈತ ಬಂದವರು ಅದನ್ನ ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದಾರೆ, ನಡೀತಾ ಇದೆ ಸರ್ ಅದು. ಹಾಗಾಗಿ ಈ ರೀತಿಯ ಒಂದು ಸಮಸ್ಯೆಗಳು ಬರ್ತಾ ಇದಾವ. ಅದೇ ರೀತಿಯಲ್ಲಿ ಮುಸ್ಕಿನ ಜೋಳದಲ್ಲಿ ಮತ್ತೊಂದು ಸಮಸ್ಯೆ ಏನಂದ್ರೆ ಒಂದು ಬೆಳೆದಂತ ಸುರುನಲ್ಲಿ ಒಂದು 15-20 ದಿವಸದ ಸಂದರ್ಭದಲ್ಲಿ ಈ ಕೇದಿಗೆ ರೋಗ ಅಂತ ಒಂದು ಬರ್ತದೆ. ಅಂದ್ರೆ ಏನಾಗುತ್ತೆ, ಗಿಡ ಸಂಪೂರ್ಣವಾಗಿ ಹಳದಿ ಬಣ್ಣ ಕಾಣುತ್ತೆ. ಬಸ್ಸಲ್ಲಿ ಎಲ್ಲರೂ ಹೋಗ್ತಿರುವಾಗ ನೋಡಬಹುದು, ಒಂದು ಹೊಲದಲ್ಲಿ 4-5 ಗಿಡಗಳು ಅಷ್ಟೇ ಹಳದಿ ಕಲರ್ ಕಾಣ್ತಾವ. ಸೊ ಅವನು ಹಂಗೆ ಬಿಟ್ಟಂದ್ರೆ ಮುಳ್ದಂತ ಗಿಡಗಳು ಕೂಡ ಅದು ಹಬ್ತದೆ ಕೇದಿಗೆ ರೋಗ ಅಂತೇಳಿ. ಅದನ್ನ ಮೆಟಲಾಕ್ಸಿಲಿಂದ ಬೀಜೋಪಚಾರ ಮಾಡಿದ್ರೆ ಕೂಡ ಅದು ಬರೋದಿಲ್ಲ, ಇಲ್ಲ ಅಂದ್ರೆ ಅದು ಮೆಟಲಾಕ್ಸಿಲ್ ಬೀಜೋಪಚಾರ ಮಾಡಿಲ್ಲ ಬಂದಿದೆ ಅಂದ್ರೆ ಕೂಡ ನಂತರದಲ್ಲಿ ಕೂಡ ಮೆಟಲಾಕ್ಸಿಲ್ ಅನ್ನ ಸ್ಪ್ರೇ ಮಾಡೋದ್ರಿಂದ ಕೂಡ ಆ ಒಂದು ಸಮಸ್ಯೆಯನ್ನು ಕಂಟ್ರೋಲ್ ಮಾಡಬಹುದು. ಅದೇ ರೀತಿಯಲ್ಲಿ ತುಕ್ಕು ರೋಗ ಅಂತ ಒಂದು ಬರ್ತದೆ ನಮ್ಮ ಮುಸ್ಕಿನ ಜೋಳದಲ್ಲಿ. ತುಕ್ಕು ರೋಗ ಸಾಮಾನ್ಯವಾಗಿ ಏನಾಗುತ್ತಂದ್ರೆ ಅದು ಒಂದು ಏರ್ ಬಾರ್ನ್ ಅಂದ್ರೆ ಗಾಳಿಯಲ್ಲಿ ಹರಡ್ತಕ್ಕಂಥ ಒಂದು ರೋಗ ಆಗಿದ್ದು ಅದು ಈ ಒಂದು ತೆನೆ ಬಿಟ್ಟ ನಂತರದಲ್ಲಿ ಕೊನೆ ಹಂತದಲ್ಲಿ ಬರ್ತಕ್ಕಂಥ ಒಂದು ರೋಗ ಆಗಿರುತ್ತೆ. ಒಂದು ಹಳದಿ ಮಚ್ಚೆ ಆ ಥರದ ಒಂದು ತುಕ್ಕು ರೋಗದ ಒಂದು ಮಚ್ಚೆ ಥರ ಆಗ್ತಾ ಆಗ್ತಾ ಆಗ್ತಾ ಅದು ಗಿಡದ ಎಲೆ ಪೂರಾ ಆಕರ್ಷಣೆ ಆಗಿ ಕೊನೆದಲ್ಲಿ ಎಲೆ ಉದುರು ಹೋಗುವಂತ ಒಂದು ಸಂದರ್ಭ ಕೂಡ ಇರ್ತದೆ. ಇದಕ್ಕೇನಪ್ಪಾ ಅಂತಂದ್ರೆ 1 ಲೀಟರ್ ನೀರಿನಲ್ಲಿ 2 ಗ್ರಾಂ ಮ್ಯಾಂಕೋಜಬ್ ಹಾಕಿ ನೀವು ಸ್ಪ್ರೇ ಮಾಡೋದ್ರಿಂದ ಈ ಒಂದು ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಬಹುದು. ಸಾಮಾನ್ಯವಾಗಿ ಹೇಳೋದಾದ್ರೆ ಮುಸ್ಕಿನ ಜೋಳದಲ್ಲಿ ಎಲ್ಲ ಬೆಳೆಗಳಿಗಿಂತ ಕಡಿಮೆ ರೋಗ ಮತ್ತು ಕಡಿಮೆ ಕೀಟದ ಹಾವಳಿ ಇರ್ತದೆ. ಇವೆಲ್ಲ ನಾನು ಹೇಳ್ತಾ ಇರೋದು ಎಲ್ಲವನ್ನೂ ಬರುತ್ತೆ ಅಂತಲ್ಲ, ಕೆಲವು ಕಡೆ ಸಂದರ್ಭದಲ್ಲಿ ನಮ್ಮ ರೈತ ಬಂದವರು ಎಚ್ಚರಿಕೆ ಈ ತರನಾದಂತಹ ಕ್ರಮಗಳನ್ನು ಅನುಸರಿಸಬೇಕು. ಇನ್ನು ಡಾಕ್ಟರ್, ತಾವು ಆಗ್ಲೇ ಹೇಳ್ತಾ ಇದ್ರೆ ಈ ಸಂಕರಣ ತಳಿಗಳು ಹೆಚ್ಚಾಗಿ ನಮ್ಮ ರೈತ ಬಾಂಧವರು ಬಳಕೆಯಲ್ಲಿದೆ ತಳಿಗಳು, ಯಾವ್ಯಾವ ರೀತಿಯ ಸಂಕರಣ ತಳಿಗಳು ಯಾವ್ಯಾವು, ಮತ್ತೆ ನಮ್ಮ ರೈತ ಬಾಂಧವರು ಯಥೇಚ್ಛವಾಗಿ ಅಥವಾ ಹೆಚ್ಚಾಗಿ ಬೆಳೀತಾ ಇರುವಂತಹ ಸಂಕರಣ ತಳಿಗಳು? ಈಗ ನಾನು ಈಗಾಗಲೇ ಹೇಳ್ದಂಗೆ 99% 99% ಅಷ್ಟು ಇವತ್ತು ನಾವು ಸಂಕರಣ ತಳಿಗಳು ಮುಸ್ಕಿನ ಜೋಳ ಬೆಳೆಯನ್ನೇ ಅಲ್ಲಿ ಬೆಳೀತಾ ಇದ್ದೀವಿ. ಕೇವಲ ಅಲ್ಲಿ ಇಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಕೆಲವು ಕಡೆ ಅಷ್ಟೇ, ಈ ರಂಗಿನ ಬೆಟ್ಟ ಆ ಕಡೆ ಈ ಕಡೆ ಕೆಲವು ಕಡೆ ಅಷ್ಟೇ ರೈತರು 1% ಇಲ್ಲ ಅಷ್ಟು ತಳಿಗಳನ್ನು ಬೆಳೀತಿರ್ಬೋದು. ಸೊ ಇವತ್ತು ಏನಾಗಿದೆ ಅಂತಂದರೆ ಮುಸ್ಕಿನ ಜೋಳದನ್ನು ನಾವು ಏಕದಳ ಧಾನ್ಯಗಳ ರಾಣಿ ಅಂತ ಕರಿತೇವೆ. ಯಾಕಪ್ಪಂದ್ರೆ ಇದು ಇದರದ್ದು ಒಂದು ಇಳುವರಿ ಸಾಮರ್ಥ್ಯದ ಮೇಲೆ, ಈ ಬೇರೆ ಯಾವುದೇ ನಾವು ಬೆಳೆಗಳನ್ನ ಹೋಲಿಕೆ ಮಾಡಿದಾಗ ಏಕದಳ ಧಾನ್ಯಗಳಲ್ಲಿ ಇದು ಅತಿ ಹೆಚ್ಚು ಬೆಳೀತಕ್ಕಂಥ ಸಾಮರ್ಥ್ಯ ಇದಕ್ಕಿದೆ. ಸೊ ಸುಮಾರು 45-50 ಕ್ವಿಂಟಲ್ ವರೆಗೂ ಬೆಳೆಯುವಂಥ ತಳಿಗಳು ಇವತ್ತೇ ನಾವು. ಸೊ ಒಂದು ತಳಿ ನಾವು ಹಾವೇರಿಯಲ್ಲಿ ಬೆಳೆದಷ್ಟೇ ದಾವಣಗೆರೆಯಲ್ಲಿ ಬೆಳೆದೇ ಇರ್ಬೋದು, ದಾವಣಗೆರೆಯಲ್ಲಿ ಬೆಳೆದಷ್ಟೇ ಬೆಳಗಾಂನಲ್ಲಿ ಬೆಳೆದೇ ಇರ್ಬೋದು, ಆದರೆ ಅದರ ಸಾಮರ್ಥ್ಯ ಆ ಒಂದು ಜಾಗದಲ್ಲಿ ಅದು ಅತಿ ಹೆಚ್ಚು ಬೆಳೆಯುತ್ತದೆ, ಪೊಟೆನ್ಶಿಯಾಲಿಟಿ ಕೂಡ ಅದಕ್ಕೆ ಇರ್ತದೆ. ಸೊ ಅದಕ್ಕೆ ಬೇಕಾದಂಥ ಪೂರಕವಾದಂಥ ಅಂಶಗಳನ್ನು ನಾವು ಕೊಟ್ಟಾಗ ಅಷ್ಟೇ ಅದು ಮ್ಯಾಕ್ಸಿಮಮ್ ಇಳುವರಿ ಕೊಡೋಕೆ ಸಾಧ್ಯ ಆಗುತ್ತೆ. ಸೊ ಈಗ ಸಂಕರಣ ತಳಿಗಳ ಬಗ್ಗೆ ಹೇಳೋದಾದರೆ, ನಾವು ಕೃಷಿ ವಿಶ್ವದಲ್ಲ ಬೆಂಗಳೂರಿನಲ್ಲಿ ಹೇಮ ಅಂತಕ್ಕಂಥ ಒಂದು ತಳಿ ಇದೆ, ನಿತ್ಯಾಶ್ರೀ ಅಂತಕ್ಕಂಥ ತಳಿ ಇದೆ, ಅದರ ನಂತರ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೂಡ ಒಂದು ತಳಿ ಬಿಡುಗಡೆ ಮಾಡಿದ್ದಾರೆ, ಅರ್ಜುನ್ ಅಂತೇಳಿ. ಸೊ ಇವು ಸರ್ಕಾರ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಿಗ್ತಕ್ಕಂಥ ತಳಿಗಳಿದ್ದಾವೆ. ಸಾಕಷ್ಟು ತಳಿಗಳು ಪ್ರತಿ ವರ್ಷ ಹೊಸ ಹೊಸ ತಳಿಗಳು ಬರ್ತಿರ್ತಾವೆ. ಸೊ ರೈತ ಬಾಂಧವರು ಗೊತ್ತಿರ್ತದೆ ಯಾವ ತಳಿ ಹೋದ ವರ್ಷ ಎಷ್ಟು ಬೆಳೆದಿದೆ, ಸೊ ನನಗೆ ಆ ತಳಿ ಸೂಕ್ತ ಆಗ್ತದೋ ಇಲ್ಲೋ, ಅಥವಾ ನಾನು ಮುಂದಿನ ವರ್ಷ ಯಾವ ತಳಿ ಬೆಳಿಬೇಕು. ಈ ವರ್ಷ ಆರ್ಮಿ ವರ್ಮ್ ಸೈನಿಕ ಹುಳು ಇದೆ, ಲೂಸ್ ಬೀಜಕ್ಕೆ ಜಾಸ್ತಿ ಬಂದಿದೆ ಅಂತ ಎಲ್ಲ ರೈತರು ಹೇಳ್ತಾರೆ, ನಾವು ಕೂಡ ಹೇಳ್ತೀವಿ. ಆದರೆ ಯಾವ ತಳಿ ಯಾವ ಭಾಗಕ್ಕೆ ಸೂಕ್ತ ಇಂಥದ್ದೇ ತಳಿ ಹಾಕ್ರಿ ಅಂತ ನಾವು ಹೇಳಕ್ ಬರೋದಿಲ್ಲ. ನಮ್ಮ ವಿಶ್ವವಿದ್ಯಾಲಯದ ಬೆಳೆದಾಗಿರ್ತಕ್ಕಂಥ ತಳಿಗಳು ಇದ್ದಾವೆ, ಆ ತಳಿಗಳನ್ನು ಅವು ಕೂಡ ಚೆನ್ನಾಗಿದ್ದಾವೆ, ಅವನ್ನ ಬೆಳಿಬೇಕು ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಇವತ್ತು ರೈತ ಬಾಂಧವರು ಏನಪ್ಪ ಅಂದ್ರೆ ಕೆಲವು ಖರ್ಚಿಲ್ದಿರತಕ್ಕಂಥ ಬೇಸಾಯಗಳ ಕ್ರಮಗಳನ್ನು ಕೂಡ ಫಾಲೋ ಮಾಡಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕ್ತಕ್ಕಂಥದ್ದು. ಇವತ್ತು ಯಾವುದೇ ಒಂದು ಕೀಟ ರೋಗದ ಬಾಧೆ ಹೆಚ್ಚಾಗ್ತಿರ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ, ಮೊದಲನೇದಾಗಿ ಒಂದು ಬೆಳೆ ಉತ್ತಮವಾಗಿ ಬೆಳಿಬೇಕಂದ್ರೆ ನಮಗೆ 16 ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ಸೊ ನಾವು ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಏನಾಗುತ್ತೆ, ಎಲ್ಲ ರೀತಿಯ ಪೋಷಕಾಂಶಗಳು ನಮಗೆ ಸಿಗ್ತಾ ಇದ್ವು ಹಿಂದೆ. ಈಗ ಇತ್ತೀಚೆಗೆ ದಿನಗಳು ಏನಾಗ್ತಿದೆ ಅಂದರೆ ಬರೀ ಸರ್ಕಾರಿ ಗೊಬ್ಬರದ ಮೇಲೆ ರೈತ ಬಾಂಧವರು ಒಂದು ಡಿಪೆಂಡ್ ಆಗಿರೋದ್ರಿಂದ ಈ ಒಂದು ಸಣ್ಣ ಸಣ್ಣ ರೋಗಗಳು ಕೂಡ ದೊಡ್ಡದಾಗಿ ಬರ್ತಕ್ಕಂಥದ್ದು, ಸಣ್ಣ ಸಣ್ಣ ಕೀಟಗಳು ಕೂಡ ಜಾಸ್ತಿ ಬರ್ತಕ್ಕಂಥದ್ದು. ಎಕ್ಸಾಂಪಲ್, ಅದಕ್ಕೊಂದು ಉತ್ತಮ ಉದಾಹರಣೆ ಈ ವರ್ಷ ಆರ್ಮಿವರ್ಮ್ ಆಗಿದೆ. ಅದೇ ರೀತಿಯಲ್ಲಿ ಮುಸ್ಕಿನ ಜ್ವರದಲ್ಲಿ ಕೆಲವು ಕವಲುಗಳು ಬರ್ತಾವೆ ಸೈಡಿಗೆ, ಅಂತ ಕವಲುಗಳನ್ನು ತೆಗಿಬೇಕು ಸುರು ಸುರುನಲ್ಲಿ, ಅಥವಾ ಒತ್ತಾಗಿ ಹಾಕಿರ್ತಾರೆ ಕೆಲವು ಕಡೆ, ಎಲ್ಲ ಜಾಸ್ತಿ ಬೀಜ ಬಿದ್ದಿರ್ತಾವೆ. ಅಂತ ಕಡೆ ರೈತರು ಏನಪ್ಪ ಅಂದ್ರೆ ಹೆಚ್ಚಿಗೆ ತೆನೆ ಬರ್ತದೆ ಅಂತ ಭಾವಿಸ್ತಾರೆ. ಎಲ್ಲಿ ಒತ್ತಾಗಿರ್ತದೆ ಅಲ್ಲಿ ತೆನೆ ಒಂದು ಗಾತ್ರ ಚಿಕ್ಕದಾಗ್ತದೆ, ಇಳುವರಿ ಕೂಡ ಕಡಿಮೆ ಆಗ್ತದೆ. ಅದೇ ರೀತಿಯಲ್ಲಿ ಈ ಹೂ ಆಡೋ ಸಂದರ್ಭದಲ್ಲಿ, ಮೊಳಕೆ ಬರೋ ಸಂದರ್ಭದಲ್ಲಿ, ಕಾಳು ಕಟ್ಟೋ ಸಂದರ್ಭದಲ್ಲಿ ಮುಖ್ಯವಾಗಿ ರೈತ ಬಾಂಧವ ಏನಪ್ಪ ಅಂದ್ರೆ ನೀರು ಮುಸ್ಕಿನ ಜೋಳಕ್ಕೆ ಸರಿಯಾಗಿ ಕೊಡಬೇಕು. ಆ ಸಂದರ್ಭದಲ್ಲಿ ನೀವು ನೀರು ಕಡಿಮೆ ಆಗಿದ್ದೇ ಆದರೆ ನಿಮಗೆ ಇಳುವರಿ ಮಟ್ಟದಲ್ಲಿ ಜಾಸ್ತಿ ಕಡಿಮೆ ಆಗ್ತದೆ. ಅದೇ ರೀತಿಯಲ್ಲಿ ಬಿತ್ತನೆಯಾದ 100 ದಿನಗಳವರೆಗೂ ನೀವು ಏನು ಸುಲಂಗಿ ಕೀಳ್ತಾರೆ ಕೆಲವು ರೈತ ಬಾಂಧವರು, ನಮಗೆ ಈ ಭಾಗದಲ್ಲಿ ನೋಡಿರ್ತೇನೆ ನಾನು, ಭಾಳ ಕೀಳ್ತಾರೆ. ಯಾಕಂದ್ರೆ ಹುಲ್ಲಿನ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಈ ಒಂದು ಸೂಲಂಗಿ ಹೂವು ಇರ್ತಲ್ಲ ಅದನ್ನು ಅರ್ಧ ಮೇಲೆ ಮುರಿದು ಹಾಕ್ತಕ್ಕಂಥದ್ದು, ಅದು 65-75 ದಿನಕ್ಕೇ ಚಾಲು ಆಗ್ತಿರ್ತಕ್ಕಂಥದ್ದು ನಾವು ನೋಡ್ತಿರ್ತೇವೆ. ಸೊ ಅದನ್ನು ಕನಿಷ್ಠ 3 ತಿಂಗಳವರೆಗೂ ನೀವು ದಯವಿಟ್ಟು ಕೀಳಬಾರದು. ಯಾಕಂದರೆ ಒಂದು ಪರಾಗಸ್ಪರ್ಶ ಕ್ರಿಯೆ ಆಗಬೇಕಾದ್ರೆ ಅದರಿಂದ ಪರಿಣಾಮ ಬಿಡ್ತದೆ, ನೆಗೆಟಿವ್ ಪರಿಣಾಮ ಆಗೋದ್ರಿಂದ. ನೀವು ಪರಾಗಸ್ಪರ್ಶ ಕ್ರಿಯೆ ಆಗಬೇಕಂದ್ರೆ ಏನಪ್ಪ ಅಂದರೆ ನಿಮಗೆ ಪರಾಗರಿಣಗಳು ಮತ್ತು ಸಲಾಕೆಗಳು ಅಂತ ಹೇಳ್ತೇವೆ ನಾವು, ಈ ತೆನೆ ಮೇಲೆ ಬರ್ತಕ್ಕಂಥ ಮೀಸೆ ಮೇಲೆ ಪರಾಗಸ್ಪರ್ಶ ಕ್ರಿಯೆ ಏನು ಮೇಲೆ ಹೂವು ಬರೋದ್ರಲ್ಲಿ ಪರಾಗರಿಣಗಳು ಇರ್ತಾವೆ, ಅವು ಮೀಸೆ ಮೇಲೆ ಬಿದ್ದಾಗಷ್ಟೇ ಪರಾಗಸ್ಪರ್ಶ ಕ್ರಿಯೆಯಾಗಿ ಕಾಳ ಕಟ್ತಾವೆ. ಸೊ ಅದು ನಡೀತಿರೋ ಸಂದರ್ಭದಲ್ಲಿ ನೀವು ಅದೊಂದು ಇದನ್ನು ಕಟ್ ಮಾಡೋದ್ರಿಂದ ಈ ಕ್ರಿಯೆ ಸರಿಯಾಗಿ ನಡೆಯದೆ ನಿಮಗೆ ಇಳುವರಿನಲ್ಲಿ ಕುಂಠಿತ ಆಗ್ತದೆ. ಡಾಕ್ಟರ್, ತಾವು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೂಡ ಕೆಲಸ ಮಾಡಿದ್ದೀರಿ, ಮತ್ತು ಇನ್ನೂ ವಿಶೇಷವಾಗಿ ನಮ್ಮ ಈ ವ್ಯವಸಾಯ ಕ್ಷೇತ್ರದ ತಜ್ಞ ವೈದ್ಯರು ಅಂತ ನಾವು ರೈತರನ್ನು ಕರಿಬಹುದು. ಅಂಥ ತಜ್ಞ ವೈದ್ಯರ ಹೊಲದಲ್ಲಿ ಕೂಡ ತಾವು ಪರೀಕ್ಷೆಗೆ, ಬೇರೆ ಬೇರೆ ಒಂದು ಆವಿಷ್ಕಾರಕ್ಕೆ, ಬೇರೆ ಬೇರೆ ಸಂಶೋಧನೆಗೆ ಅವರ ಕ್ಷೇತ್ರವನ್ನು ಕೂಡ ತಾವು ಕಂಡಿದ್ದೀರಿ. ಇನ್ನು ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಯ ಕೊಠಡಿಯಲ್ಲಿ ಕೂಡ ಕೆಲಸವನ್ನು ನಿರ್ವಹಿಸಿದ್ದೀರಿ. ಆದರೆ ತಮ್ಮ ಅನುಭವದ ಪ್ರಕಾರ ಈ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಮ್ಮ ರೈತ ಬಾಂಧವರು ಯಾವ ತರನಾದಂಥ ತಳಿಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ ಅಂತ? ಇವತ್ತು NK6240 ಅಂತಕ್ಕಂಥ ತಳಿ ಅತಿ ಹೆಚ್ಚು ಬಳಕೆ ಇದೆ ಈ ಬಳ್ಳಾರಿ ಭಾಗದಲ್ಲಿ. ನಾನು ಹೇಳ್ತಿರೋದು ನಾವು ವರ್ಕ್ ಕೆಲಸ ಮಾಡುವಂಥ ಜುಡಿಷಿಯಲ್ನಲ್ಲಿ ಈ CP 818 ಅಂತಕ್ಕಂಥ ತಳಿ ಕೂಡ ಸಾಕಷ್ಟು ಬಳಸ್ತಾ ಇದ್ದಾರೆ ರೈತ ಬಾಂಧವರು. ಸೊ ನಾನು ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಈ ಸಂದರ್ಭದಲ್ಲಿ ಅಂದರೆ, ನಿಮ್ಮ ಭಾಗದಲ್ಲಿ ಯಾವ ತಳಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಅತಿ ಹೆಚ್ಚು ಇಳುವರಿ ಕೊಡ್ತಾ ಇದೆ, ಅದನ್ನೇ ಬೆಳಿಬೇಕು ನೀವು. ನೀವು ಯಾವುದೋ ಒಂದು ತಳಿ ಹಾವೇರಿನಲ್ಲಿ ಚೆನ್ನಾಗಿ ಬೆಳೆದಿದೆ ಅಂದ ತಕ್ಷಣ ನಮಗೆ ಬೆಳೆದಲ್ಲಿ ಬೆಳಿಬೇಕಂತ ಏನಿಲ್ಲ, ಅದು ಆ ಪ್ರದೇಶದಲ್ಲಿ ಅದು ಸೂಕ್ತ ಆಗಿರ್ಬೋದು. ಸೊ ಹಾಗಾಗಿ ನಿಮ್ಮ ಭಾಗದಲ್ಲಿ ಯಾರೋ ರೈತರು ಬೆಳೆದಂಥ ತಳಿಗಳು ನಿಮ್ಮ ಗೊತ್ತಿರುವಂತಹ ಭಾಗದಲ್ಲಿ ಅತಿ ಹೆಚ್ಚು ಬೆಳೆದಿರ್ತದೆ, ಅತಿ ಕಡಿಮೆ ರೋಗ ರುಜಿನಗಳು ಬರ್ತಾವ, ಅಂತಹ ಒಂದು ತಳಿಯನ್ನೇ ನೀವು ಆರಿಸಿ ಬೆಳಿತಕ್ಕಂಥದ್ದು ಸೂಕ್ತ ಅಂತ ನಾನು ಹೇಳಿ ಇಷ್ಟಪಡ್ತೀನಿ. ಡಾಕ್ಟರ್, ಈಗಾಗಲೇ ತಾವೆಲ್ಲ ತಿಳಿಸಿದಂಥ ಈ ಮಾಹಿತಿ ಆಧಾರದ ಮೇಲೆ ಇಳುವರಿ ಮತ್ತು ಖರ್ಚಿನ ಬಗ್ಗೆ ನಾವೊಂದಷ್ಟು ಯೋಚನೆ ಮಾಡಬೇಕಾಗ್ತದೆ. ಈ ಸಾಮಾನ್ಯವಾಗಿ ಒಂದು ವರ್ಷದ ಬೆಳೆಗೆ ಅಥವಾ ಸರ್ವೇ ಸಾಮಾನ್ಯವಾಗಿ ಒಂದು ವಾರ್ಷಿಕ ಬೆಳೆಗೆ ಖರ್ಚು ಎಷ್ಟಾಗಬಹುದು ಮತ್ತು ಲಾಭದ ಪ್ರಮಾಣ ಎಷ್ಟು? ಏನಾಗ್ತಿದೆ ಅಂದ್ರೆ, ರೈತ ಬಾಂಧವರು ನಮ್ಮಲ್ಲಿ 3 ತರ ರೈತರು ಇದ್ದಾರೆ, ಸಣ್ಣ ರೈತರು, ಮಧ್ಯಮ ವರ್ಗದ ರೈತರು ಮತ್ತು ದೊಡ್ಡ ರೈತರು. ಸೊ ದೊಡ್ಡ ರೈತರು ಏನು ಮಾಡ್ತಾರೆ ಅಂದ್ರೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ತಾರೆ. ಅವ್ರಿಗೆ ಏನಾಗ್ತದೆ ಅಂದ್ರೆ ಅವ್ರಿಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರ್ತದೆ, ಅವ್ರದ್ದು ರಿಟರ್ನ್ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇರ್ತದೆ. ಸಣ್ಣ ರೈತ ಏನು ಮಾಡ್ತಾನೆ, ತನ್ನಲ್ಲಿ ಕಡಿಮೆ ದುಡ್ಡು ಇರ್ತಾವ, ಸ್ವಲ್ಪ ಕಡಿಮೆ ಖರ್ಚು ಮಾಡ್ತಾನೆ. ಮೀಡಿಯಂ ರೈತ ಸ್ವಲ್ಪ ಆ ಥರ ಕೂಡ ಇದೆ ಇದರಲ್ಲಿ. ಆದರೆ ಜನರಲ್ ಆಗಿ ಓವರಾಲ್ ನಾವು ಒಂದು ಆವರೇಜ್ ಹೇಳೋದಾದರೆ ಕನಿಷ್ಠ ಒಂದು 10,000 ರೂಪಾಯಿ ಒಂದು ಎಕರೆ ಪ್ರದೇಶಕ್ಕೆ ಖರ್ಚು ಬರುತ್ತೆ. ಸೊ ಒಂದು ಎಕರೆಗೆ ನಿಮಗೇನಪ್ಪ ಅಂದರೆ ಗೊಬ್ಬರ, ಬೀಜ, ಸ್ವಲ್ಪ ಏನಾದರೂ ಔಷಧ ಅಷ್ಟಂತೂ ಕಳೆ ತೆಗೆಸೋಕ್ಕೆ ಸ್ವಲ್ಪ ಖರ್ಚಾಗ್ಬೋದು, ಕಳೆನಾಶಕ ಖರ್ಚಾಗ್ಬೋದು. ಸೊ ಅಂತ ಏನು ಬಹಳ ಇನ್ವೆಸ್ಟ್ಮೆಂಟ್ ಮಾಡುವಂಥ ಬೆಳೆನಲ್ಲ, ಭಾರಿ ರಿಟರ್ನ್ ಬರುವಂತ ಬೆಳೆನೂ ಅಲ್ಲ ಇದು. ಇದರಲ್ಲಿ ಕಡಿಮೆ ಖರ್ಚು ಮಾಡಬೇಕು, ಮೀಡಿಯಂ ಆದಾಯ ಬರ್ತದೆ ಇದರಲ್ಲಿ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸೊ ಹಾಗಾಗಿ ರೈತರೇನಪ್ಪ ಅತಿ ಹೆಚ್ಚು ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ ಇದರಲ್ಲಿ. ಸೊ ಹಂಗಾಗಿ ಕನಿಷ್ಠ ಒಂದು 10,000 to 12,000 ರೂಪಾಯಿವರೆಗೂ ನೀವು ಖರ್ಚು ಮಾಡಬಹುದು. ನಿಮಗೆ ಜಾಸ್ತಿ ಅಂದರೆ 50,000 ವರೆಗೂ ನಿಮಗೆ ಒಂದು ಎಕರೆಗೆ ಲಾಭ ಬರಬಹುದು. ಯಾಕಂದ್ರೆ ಈಗ ಬೆಂಬಲ ಬೆಲೆ ಕೂಡ ಇದೆ ಮುಸ್ಕಿನ ಜೋಳಕ್ಕೆ 1,310 ರೂಪಾಯಿ ಸಂತಿ. ಸೊ ಹಾಗಿರೋದ್ರಿಂದ ನಿಮಗೆ ಒಂದು ತಿಂಗಳು 2 ತಿಂಗಳು ಇಟ್ಕೊಂಡು ಕೂಡ ಮಾರ್ಕೋಬಹುದು ನೀವು ಕೊನೆ ಹಂತದಲ್ಲಿ. ತರಕಾರಿ ಥರ ಭಯ ಪಡುವಂಥ ಅವಶ್ಯಕತೆಯೂ ಇಲ್ಲ ಇದರಲ್ಲಿ. ಹಾಗಾಗಿ ನಿಮಗೆ ಭಾಳ ಸುಲಭವಾಗಿ ಬೆಳೀತಕ್ಕಂಥ, ಭಾಳ ಕಡಿಮೆ ಖರ್ಚಿನಲ್ಲಿ, ಭಾಳ ಕಡಿಮೆ ರೋಗ, ಕಡಿಮೆ ರುಜಿನ, ಕಡಿಮೆ ಔಷಧಿ ಉಪಯೋಗಿಸ್ತಕ್ಕಂಥ ಬೆಳೆ ಅಂತ ಹೇಳ್ಬೋದು. ಡಾಕ್ಟರ್, ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯವನ್ನು ತಾವು ಖಂಡಿತವಾಗಿ ತಿಳಿಸಲೇಬೇಕು. ಏನು ಅಂತ ಹೇಳಿದ್ರೆ, ನಮ್ಮ ರೈತ ಬಾಂಧವರು ಇವತ್ತು ಸರ್ಕಾರದ ಬೆಂಬಲ ಬೆಲೆಯಾಗಿರ್ಬೋದು ಅಥವಾ ಈ ಕಡಿಮೆ ಖರ್ಚು ಅಷ್ಟೇನು ಶ್ರಮದಾಯಕವಲ್ಲದ ಬೆಳೆ ಇದು ಅಂಥೇಳಿ ಹೆಚ್ಚು ಹೆಚ್ಚು ರೈತ ಬಾಂಧವರು ಬಿತ್ತನೆ ಕ್ರಮ ಅನುಸರಿಸಿದಾಗ, ಬಿತ್ತನೆಯಲ್ಲಿ ತೊಡಗಿದಾಗ, ಅಥವಾ ಹೆಚ್ಚಾಗಿ ನಮ್ಮ ರೈತ ಬಾಂಧವರು ಇದೇ ಒಂದೇ ಬೆಳೆಯ ಮೇಲೆ ಅವಲಂಬಿತವಾದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ರೈತರನ್ನು ಎದುರಾಗುವಂಥ ಸಮಸ್ಯೆಗಳು, ಅದ್ರ ಬಗ್ಗೆ ಕೂಡ ನಮ್ಮ ರೈತ ಬಾಂಧವರಿಗೆ ಮನವರಿಕೆ ಮಾಡಿಕೊಡ್ಬೇಕು ತಾವು. ಖಂಡಿತ ಸರ್. ಈಗ ತಮಗೆ ಗೊತ್ತಿರೋ ಹಾಗೆ ಸರ್, ಏನಂತ ಇದ್ದಂದ್ರೆ ರೈತ ಬಾಂಧವರು 10 ಎಕರೆ ಜಮೀನಿದೆ ಒಬ್ಬ ರೈತನ ಹತ್ರ ಅಂದರೆ 10 ಎಕರೆಗೂ ಮುಸ್ಕಿನ ಜೋಳ ಹಾಕ್ತಕ್ಕಂಥದ್ದು ನಾವು ನೋಡ್ತಾ ಇರ್ತೇವೆ. ಯಾಕಂದರೆ ಅವ್ರಿಗೆ ಸುಲಭ ಆಗಬೇಕು, ಕಡಿಮೆ ನೀರಲ್ಲಿ ಬೆಳೀತದೆ, ಕಡಿಮೆ ಗೊಬ್ಬರ, ಕಡಿಮೆ ಖರ್ಚು, ಕಡಿಮೆ ರಿಸ್ಕು. ಸೊ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಅಂದರೆ, ಆದಾಯ ನಿಮಗೆ ಮಂತ್ಲಿ, ನಾವೇನು ಸರ್ಕಾರಿ ನೌಕರರಿಗೆ ಯಾವ ಥರ ಆದಾಯ ಬರುತ್ತೆ ಇವತ್ತು, ಮಂತ್ಲಿ ಆದಾಯ ಬರುತ್ತೆ. ಸೊ ರೈತರಿಗೆ ಯಾವ ಥರ ಆದಾಯ ಬರುತ್ತೆ, ಬೆಳೆ ಬಂದಾಗ ಅಷ್ಟೇ ಆದಾಯ ಬರುತ್ತೆ, 6 ತಿಂಗಳಿಗೆ 4 ತಿಂಗಳಿಗೆ ಆದಾಯ ಬರುತ್ತೆ. ನಿಮಗೆ ವೀಕ್ಲಿ ಆದಾಯ ಬರಬೇಕು, ತಿಂಗಳಿಗೆ ಆದಾಯ ಬರಬೇಕು, 6 ತಿಂಗಳಿಗೆ ಆದಾಯ ಬರಬೇಕು, ವರ್ಷಕ್ಕೆ ಆದಾಯ ಬರಬೇಕು. ಆ ಥರ ಬೆಳೆ ಬೆಳಿಬೇಕು ನೀವು. ಅಂದರೆ ನೀವು ತರಕಾರಿ ಹಾಕೋಬೇಕು, 1 ಎಕರೆ ತರಕಾರಿ ಹಾಕೋಬೇಕು, ನೀವು ಹಸು ಮೇಯಿಸಬೇಕು, ಕೋಳಿ ಮೇಯಿಸಬೇಕು, ಕುರಿ ಮೇಯಿಸಬೇಕು, ತರಕಾರಿ ಹೂವು ಹಾಕೋಬೇಕು, ಹಣ್ಣು, ಬೇರೆ ಬೇರೆ ಬೆಳೆಗಳನ್ನು ಬೆಳೆದಾಗ ಏನಾಗುತ್ತೆ, ನೀವು 10 ಎಕರೆನಲ್ಲಿ ನೀವು ಡಿವೈಡ್ ಮಾಡ್ಕೊಂಡು ನೀವು 2 ಎಕರೆ ಆ ಥರ ಬೇರೆ ಬೇರೆ ಬೆಳೆಯನ್ನು ಬೆಳ್ಕೊಂಡು ನಿಮಗೆ ಸಮಗ್ರವಾದಂಥ ಒಂದು ಕೃಷಿಯನ್ನು ಮಾಡೋದೇ ಆದರೆ ನೀವು, ನಿಮಗೆ ಕೋಳಿ ಮರದ್ರೆ ದುಡ್ಡು ಬರುತ್ತೆ, ಹೂವು ಮರದ್ರೆ ದುಡ್ಡು ಬರುತ್ತೆ, ತರಕಾರಿ ಮರದ್ರೆ ದುಡ್ಡು ಬರುತ್ತೆ. ಸೊ ಆ ರೀತಿ ನೀವು ರೈತರಿಗೆ ಏನಪ್ಪ ಅಂದರೆ ಲಿಮಿಟೇ ಇಲ್ಲ, ರೈತರಿಗೆ ಯಾರು ಬಾಸು ಇಲ್ಲ, ರೈತರು ರಿಟೈರ್ಡ್ ಆಗಂಗಿಲ್ಲ. ಸೊ ಹಾಗಾಗಿ ರೈತರಿಗೆ ಏನು ಹೇಳಿಕ್ಕೆ ಬಯಸ್ತೇನೆ ನಾನು ಈ ಸಂದರ್ಭದಲ್ಲಿ, ನಿಮ್ಮದೇ ಆದಂಥ ಸ್ವಂತ ಪ್ಲಾನ್ ಮಾಡಬೇಕು ನೀವು. ಇನ್ನೊಬ್ಬರು ಪ್ಲಾನ್ಗೆ ಕಾಪಿ ಮಾಡೋಕೆ ಹೋಗಬಾರ್ದು, ಆ ಪ್ಲಾನ್ ನಿಮ್ಗೆ ಫಿಟ್ ಆಗದೆ ಇರಬಹುದು. ಸೊ ಹಾಗಾಗಿ ನೀವು ಇರುವಂಥ ಜಮೀನಿನಲ್ಲಿ ನೀವು ಯಾವ ರೀತಿಯಲ್ಲಿ ನಿಮ್ಮ ನೀರು, ಜಮೀನು, ನಿಮ್ಮ ಸಾಮರ್ಥ್ಯ, ನಿಮ್ಮ ಮನೇಲಿ ಜನ ಕೆಲಸ ಮಾಡುವಂಥ ಆಳು ಕಾಳುಗಳು ಮತ್ತು ನಿಮಗಿರ್ತಂಥ ಮಾರ್ಕೆಟ್, ಅದರ ಆಧಾರದ ಮೇಲೆ ನಿಮ್ಮದೇ ಆದಂಥ ಒಂದು ಮಾಸ್ಟರ್ ಪ್ಲಾನ್ ಮಾಡಬೇಕು. ಅದು ಮಾಸ್ಟರ್ ಪ್ಲಾನ್ ಹೆಂಗಿರ್ಬೇಕಪ್ಪ ಅಂದರೆ, ನಾನು ಈಗಾಗಲೇ ಹೇಳ್ದಂಗೆ ನಿಮಗೆ 2 ತಿಂಗಳಿಗೆ ಡೈಲಿ ವೀಕ್ಲಿ ನಿಮಗೆ ರಿಟರ್ನ್ ಕೊಡೋ ಥರ ಇರಬೇಕು ನೀವು. ಸೊ ನೀವೇ ATM ಆಗಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ನಿಜವಾಗ್ಲೂ ಭಾಳ ಉತ್ತಮವಾದಂಥ ಒಂದು ಜೀವನವನ್ನು ನೀವು ಕಂಡುಕೋಬಹುದು. ಯಾವುದೋ ಒಂದು 10 ಎಕರೆ ನೀರಾವರಿ ಇದೆ ಅಂದ ತಕ್ಷಣ ನೀವು 10 ಎಕರೆಗೆ ಮುಸ್ಕಿನ ಜೋಳ ಹಾಕ್ಬಿಟ್ಟು ಅಡ್ಡಾಡ್ಕೊಂಡು ಕೊಡೋದು, ಆ ರೀತಿ ನಾವು ಭಾಳ ಜನ ನೋಡ್ತೇವೆ ಈ ನಡುವೆ. ಕಷ್ಟಪಟ್ಟು ದುಡಿಬೇಕು, ಭೂಮಿಯನ್ನು ನಂಬಿ ದುಡಿದಂಥ ರೈತರಿಗೆ ಎಂದು ಯಾವತ್ತೂ ಲಾಸ್ ಆಗೋದಿಲ್ಲ. ಖಂಡಿತವಾಗಿ ಡಾಕ್ಟರ್, ಈ ಒಂದು ಮುಸ್ಕಿನ ಜೋಳ ಅಥವಾ ಗೋವಿನ ಜೋಳ ಅಥವಾ ಮೆಕ್ಕೆಜೋಳ ಬೇಸಿಗೆ ಕಾಲದಲ್ಲಿ ಕೂಡ ಈ ಎಲ್ಲ ಕ್ರಮಗಳು ಒಂದೇ ಹೆಚ್ಚು ಕಡಿಮೆ ಸಾಮಾನ್ಯವಾಗಿರ್ತವೆ ಹೇಗೆ ಅಂತ? ಹೌದು ಸರ್, ಅಂಥ ಏನು ಬಹಳ ವ್ಯತ್ಯಾಸ ಆಗೋದಿಲ್ಲ. ನೀವು ಮುಸ್ಕಿನ ಜೋಳ ಏನಪ್ಪ ಅಂತಂದ್ರೆ ನೀವು ವರ್ಷ ಪೂರ ಬೆಳಿಬಹುದು. ಸೊ ಸಾಮಾನ್ಯವಾಗಿ ನಿಮ್ಮ ಮುಂಗಾರು ಮತ್ತು ಹಿಂಗಾರಿಗೆ ಬೆಳೀತಕ್ಕಂಥದ್ದು ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ. ಆದರೆ ನೀವು ಮುಸ್ಕಿನ ಜೋಳ ಏನಪ್ಪ ಅಂತಂದ್ರೆ ನನ್ನ ಹೇಳೋದ ಪ್ರಕಾರ ಬೇಸಿಗೆಯಲ್ಲಿ ಕೂಡ ಬೆಳಿಬಹುದು. ಆದರೆ ನಿಮಗೆ ಮುಸ್ಕಿನ ಜೋಳದಲ್ಲಿ ಹೂವು ಬರ್ತಕ್ಕಂಥದ್ದು ಈ ಪರಾಗಸ್ಪರ್ಶ ಕ್ರಿಯೆಗೆ ಅತಿ ಹೆಚ್ಚು ಬಿಸಿಲಿಗೆ ಸಮ ಆಗಬಾರ್ದು. ನೀವು 40 ಡಿಗ್ರಿಗಿಂತ ಮೇಲೆ ಉಷ್ಣಾಂಶ ದಾಟಿದ ಸಂದರ್ಭದಲ್ಲಿ ಈ ಒಂದು ಪರಾಗಸ್ಪರ್ಶ ಕ್ರಿಯೆ ಆಗುವಂತಹ ಹೂವು ಮತ್ತು ತೆನೆ ಬರುವಂತಹ ಸಂದರ್ಭ ಬಂತಪ್ಪ ಅಂತಂದ್ರೆ ಅದೇನಾಗುತ್ತೆ, ಆತನ ಸಂದರ್ಭದಲ್ಲಿ ಪರಾಗಸ್ಪರ್ಶ ಕ್ರಿಯೆ ಸರಿಯಾಗಿ ಆಗೋದಿಲ್ಲ. ಪರಾಗರೇಣುಗಳು ಬಿಸಿಲಿಗೆ ಏನಾಗ್ತಾವ ಅಂದ್ರೆ ಎಲ್ಲ ಬಾಡಿ ಹೋಗಿ ಅದರದ ಒಂದು ಡ್ಯೂರೇಷನ್ ಲೈಫ್ ಏನಿರ್ತದೆ ಅದು ಕಡಿಮೆ ಆಗ. ಸೊ ಹಾಗೆ ಆದಾಗ ನಿಮಗೆ ಸರಿಯಾಗಿ ಕಾಳು ಕಟ್ಟೋದಿಲ್ಲ ತೆನೆಯಲ್ಲಿ, ಮತ್ತು ಆ ಸಂದರ್ಭದಲ್ಲಿ ನೀರು ಕಡಿಮೆ ಆಯ್ತಪ್ಪ ಅಂತಂದ್ರೆ ಕೂಡ ಮಲ್ಟಿಪಲ್ ಕಾಬ್ ಅಂತ ಹೇಳ್ತೇವೆ ನಾವು, 4-5 ತೆನೆಗಳು ಕಿತ್ಕೋತಾವಾದ್ರೆ ಯಾವ ತೆನೆಯೂ ಕೂಡ ಸರಿಯಾಗಿ ತುಂಬೋದಿಲ್ಲ. ಸೊ ಇದಕ್ಕೆ ಸೂಕ್ತವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀವಿ ರೈತರಿಗೆ ಅಂತಂದರೆ, ಈ ತೆನೆ ಬರುವಂಥ ಹಂತದಲ್ಲಿ, ಹೂ ಬರುವಂಥ ಹಂತದಲ್ಲಿ ಬಹುಮುಖ್ಯವಾಗಿ ನೀವು ನೀರನ್ನು ತಪ್ಪಿಸಬಾರ್ದು. ಹಾಗೂ ನೀವು ಬೇಸಿಗೆನಲ್ಲಿ ನೀವು ಬೆಳೆ ಬೆಳಿಬಹುದು, ಆದರೆ ನಾನು ಈಗಾಗಲೇ ಹೇಳ್ದಂಗೆ ನೀವು ತೆನೆ ಬರ್ತಕ್ಕಂಥದ್ದು ಹೂ ಬರ್ತಕ್ಕಂಥದ್ದು ನಿಮಗೆ ಅತಿ ಹೆಚ್ಚು ಉಷ್ಣಾಂಶ ಬರುವಂಥ ಒಂದು ಹಂತಕ್ಕೆ ಅವೆರಡು ಕಾಂಪನ್ಸೇಷನ್ ಆಗಬಾರ್ದು. ಸೊ ನಿಮಗೆ ಈಗ ಫೆಬ್ರವರಿಯಲ್ಲಿ ಬಿತ್ತಿದ್ರೆ ಅಂದರೆ ನೀವು ಮಾರ್ಚ್ ಏಪ್ರಿಲಲ್ಲಿ ಹೂವು ಬರುತ್ತೆ. ಮೆಕ್ಕೆಜೋಳ 4 ತಿಂಗಳದ ಬೆಳೆ ಕರೆಕ್ಟಾಗಿ ನಿಮಗೆ 2 ತಿಂಗಳಿಗೆ 2 ದಿನ 3 ದಿನ ಹಿಂದೆ ಮುಂದೆ ಹೂವು ಬರ್ತದೆ. ಸೊ ಹಾಗಾಗಿ ನೀವು ಆ 2 ತಿಂಗಳು ನೀವು ಒಂದು ಏಪ್ರಿಲ್ ಮೇಗೆ ಕಾಂಪನ್ಸೇಷನ್ ಆಗದಿರೋ ರೀತಿಯಲ್ಲಿ ನೀವು ಬೆಳಿಬಹುದು. ಹಾಗೆ ಬೆಳೆದ್ರೆ ನೀವು ವರ್ಷ ಪೂರ ಯಾವ ಬೇಕಾದ್ರೂ ಮೆಸ್ಕೆಜೋಳ ಹಾಕಬಹುದು. ಯಾಕಂದ್ರೆ ಸಾಕಷ್ಟು ಜನ ರೈತರು ನನಗೆ ಈ ದೂರವಾಣಿಯಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಡಾಕ್ಟರ್, ಇಷ್ಟೆಲ್ಲ ಆದಾಗ್ಯೂ ಕೂಡ ನಮ್ಮ ರೈತ ಬಾಂಧವರು ಮತ್ತಷ್ಟು ಹಲವು ಸಮಸ್ಯೆಗಳು, ಪ್ರಶ್ನೆಗಳು ಎದುರಾಗ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಬಹುಶಃ ಡಾಕ್ಟರ್ ನಮ್ಮ ಜೊತೆಗೆ ಎದುರಿಗೆದ್ದಿದ್ರೆ ಬೇಷಿತ್ತು, ಅಥವಾ ಚೆನ್ನಾಗಿತ್ತು, ಅಥವಾ ಅವರು ಸಂಪರ್ಕಕ್ಕೆ ಇದ್ದರು ಇನ್ನೂ ಚೆನ್ನಾಗಿತ್ತು. ನಮಗೆ ಡಾಕ್ಟರ್ನ ನಾವು ಚಂದ್ರನಾಯ್ಕ ಸರ್ನನ್ನು ಅವ್ರ ಮುಖಾಂತರ ನೇರವಾಗಿ ಕೇಳಲಿಕ್ಕೆ ಒಂದಿಷ್ಟು ದೂರವಾಣಿ ಸಂಖ್ಯೆನೂ ಬೇಕು ಅನ್ನುವಂಥವ್ರಿಗೆ ತಮ್ಮ ದೂರವಾಣಿ ಸಂಖ್ಯೆನ ಖಂಡಿತವಾಗ್ಲೂ ಸರ್, ನನಗೆ ಯಾವುದೇ ಸಂದರ್ಭದಲ್ಲಿ ಮುಸ್ಕಿನ ಜೋಳದಲ್ಲಿ ಮತ್ತೆ ಬೇರೆ ಬೇರೆ ಮುಸ್ಕಿನ ಜೋಳ ಇದಾವೆ, ಬೇಬಿ ಕಾರ್ನ್ ಆಗಿರ್ಬೋದು, ಸ್ವೀಟ್ ಕಾರ್ನ್ ಆಗಿರ್ಬೋದು, ಪಾಪ್ಕಾರ್ನ್ ಆಗಿರ್ಬೋದು, ಅಥವಾ ಈ ಮಾಮೂಲಿ ಮೆಕ್ಕೆಜೋಳ ಆಗಿರ್ಬೋದು. ಸೊ ನೀವು ಯಾವುದೇ ಮೆಕ್ಕೆಜೋಳ ಬೆಳೀರಿ, ನೀವು ಯಾವುದೇ ಸಂದರ್ಭದಲ್ಲಿ ನೀವು ನನ್ನನ್ನು ಖುದ್ದಾಗಿ ಭೇಟಿಯಾಗ್ಬೋದು. ದೂರವಾಣಿ ಸಂಖ್ಯೆ ನಂದು ಈ ಥರ ಇದೆ, 9844137823. ಮತ್ತೊಮ್ಮೆ ರೈತ ಬಂಧುವರೇ, ಡಾಕ್ಟರ್ ಎಂ ಚಂದ್ರಯ್ಯ ನಾಯಕ್ ಅವರ ದೂರವಾಣಿ ಸಂಖ್ಯೆ ಗಮನಿಸಿ, 9844137823. ಏನಾದರೂ ಹೆಚ್ಚಿನ ಸಮಸ್ಯೆ ಅಥವಾ ಪ್ರಶ್ನೆಗಳಿದ್ದಲ್ಲಿ ನೇರವಾಗಿ ಅವರನ್ನು ಸಂಪರ್ಕ ಮಾಡಿ ನೀವು ತಮ್ಮ ಸಮಸ್ಯೆಗೆ ಪರಿಹಾರೋಪಾಯಗಳನ್ನು ಕಂಡುಕೊಳ್ಳಬಹುದು. ರೈತ ಬಂಧವರೇ, ಇವರೆಗೆ ಡಾಕ್ಟರ್ ಎಂ ಚಂದ್ರನಾಯಕ್ ಅವರು ಸೂಚಿಸಿದಂಥ ಅನೇಕ ಈ ಮುಸುಕಿನ ಜೋಳದ ಬೇಸಾಯ ತಾಂತ್ರಿಕತೆಯ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿ ಹೆಚ್ಚು ಹೆಚ್ಚು ಇಳುವರಿಯನ್ನು ಪಡೆಯೋದ್ರ ಜೊತೆಗೆ ಕಡಿಮೆ ಖರ್ಚು ಮಾಡಿ ಹೆಚ್ಚಿನ ಆದಾಯವನ್ನು ಪಡೆಯುವಂಥ ಒಂದು ಬೇಸಾಯದ ಕ್ರಮ ತಮ್ಮದಾಗಲಿ ಅನ್ನುವಂಥ ಆಶಯದೊಂದಿಗೆ ಡಾಕ್ಟರ್ ಇದುವರೆಗೆ ಸಾಕಷ್ಟು ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಒದಗಿಸ್ಕೊಟ್ಟಿದ್ದೀರಿ. ಆ ದೃಷ್ಟಿಯಿಂದ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು ಹಾಗೂ ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೆ ಮೆಕ್ಕೆಜೋಳದ ತಾಂತ್ರಿಕತೆ ಕುರಿತು ಡಾಕ್ಟರ್ ಚಂದ್ರನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಪುಟ್ಟ ವಿರಾಮ. ವಿರಾಮದ ನಂತರ ಕೃಷಿ ಗೀತೆಗಳನ್ನು ಕೇಳಬಹುದು. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಈಗ ಕೇಳಿ ಕೃಷಿ ಗೀತೆಗಳು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾಕಷ್ಟು ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹತ್ತಿಯ ಬಿಡದೆ ಬಿತ್ತಬೇಕು, ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ